ನ್ಯಾಯಾಧೀಶರ ನೇಮಕಾತಿ ಪ್ರಕ್ರಿಯೆಗೆ ಸುಪ್ರೀಂಕೋರ್ಟ್ ಆದೇಶದವರೆಗೆ ತಡೆ, ಹೈಕೋರ್ಟ್ ರಿಜಿಸ್ಟ್ರಾರ್ ಸ್ಪಷ್ಟನೆ. ಮತ್ತು ರಾಜ್ಯದ ವಿವಿಧೆಡೆ ಹೋಳಿ ಹಬ್ಬದ ಸಂಭ್ರಮ, ಬಣ್ಣದಲ್ಲಿ ಮಿಂದೆದ್ದ ಜನತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕೃಷಿರಂಗದಲ್ಲಿ ಕೇಳಿ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಮೋಹನಾಕ್ಷಿ ಹೆಚ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಈ ಪಟಿ ದಗೆ ನಗುವೆ, ಈ ಬೆಂಕಿ ಹಾಕದ್ ಬೇಡ ಅಂತ ಹೇಳಿದ್ರು ಕೇಳ್ದಂಗೆ ಅಣೆಯಿಂದ ಜಮೀನ್ ಪಕ್ಕ ಯಾರೋ ಹಿಂಗ್ ಬೆಂಕಿ ಹಾಕಿ ಹೊಗೆ ಎಲ್ಲ ಹಿಂಗೆ ಕಾಣ್ತೈತಲ್ಲ ಈಟೋತಾದ್ರೂ, ಇವನೇನ್ ಆ ಕಡೆ ಜಮೀನ್ ಕಡೆ ಹೋಗಿದ್ನ ಇಲ್ವೋ ಗೊತ್ತಾಗ್ಲಿಲ್ವಲ್ಲ ಅಣೆಯ. ಓ ಶಂಕರಣ್ಣ, ಅಲ್ಲ ನೀನೇನು ಜಮೀನ್ ಕಡೆ ಹೋಗಿಲ್ವ ಇವತ್ತು? ಜಮೀನ್ ಕಡೆಗೆ ಹೋಗದಂಗಿರ್ತೀನಿ ಶಂಕರಣ್ಣ ನಾನು. ಅಲ್ಲ ಅದ್ ನೋಡು, ನಿನ್ ಜಮೀನ್ ಕಡೆ ಏನೋ ಹೊಗೆ ಕಂಡಂಗ್ ಕಾಣಿಸ್ತಾ ಇತ್ತು, ಇವನೇನ್ ಜಮೀನ್ ಕಡೆ ಹೋಗವನ ಇಲ್ವೋ ಅಂತ ಅನ್ಕಂದೆ. ಏನೋ ಹೊಗೆ ಪಗೆ ಅಲ್ಲಿ ಕಾಣಿಸ್ತಾ ಇದ್ದಂಗಿತ್ತಲ್ಲ. ನಾನಂತೂ ಬೆಂಕಿ ಹಾಕಲ್ಲ, ಗೊತ್ತಲ್ಲ ನಿಂಗೆ? ಗೊತ್ತು, ಜಮೀನ್ ಅಕ್ಕಪಕ್ಕ ಹಿಂಗ ಆಗಕ್ಕೆ ನೀವ್ ಬಿಡಕಲ್ವಲ್ಲ? ಅದು ಸ್ವಲ್ಪ ಹುಲ್ಲೆಲ್ಲ ಒಣಗಿತ್ತ, ಅಲ್ಲಿ ಯಾರೋ ಬೆಂಕಿ ಕಡ್ಡಿ ಏರ್ಬಿಟ್ಟು ಹೋಗ್ಬಿಟ್ಟವ್ರೆ. ಅದು ಒಂಥರ ಹುಡುಗಾಟ ಕೂಡಲಿ ಆಟ ಅಂತ ಅನ್ಕೊಬಿಟ್ಟವ್ರು ಬೆಂಕಿ ಹಾಕೋದು ಅಂತ. ಹುಡುಗಾಟ ಕೂಡಲಿ ಆಟ ಆಡಕ್ ಹೋಗಿ ಜಮೀನಲ್ಲಿ ಈ ತರ ಎಲ್ಲ ಹಿಂಗೆ ಬೆಂಕಿ ಹಾಕಬಿಟ್ಟು ಸುಟ್ಬಿಟ್ರೆ. ನಾನ್ ಆಮೇಲೆ ಹೋಗಿ ಒಂದಷ್ಟು ಹೊಂಗೆ ಸೊಪ್ಪೆಲ್ಲ ಮುರ್ಕೊಂಡು ಬಡ್ಚ ಅದನ್ನು ಬಡಿಸ್ಬಿಟ್ಟು ಬಂದು ಇನ್ನೇನು ಇಲ್ಲಿಂದ ನೀರ್ ಹೊತ್ಕೊಂಡು ಹೋಗಾಯ್ತದ ನನ್ ಕೈಲಿ? ಇಲ್ಲಿಂದ ನೀರ್ ಹೊತ್ಕೊಂಡು ಹೋಗೋದ್ರೊಳಗಡೆ ಆ ಬೆಂಕಿ ಏನ್ ಅಲ್ಲೇ ಇರ್ತದ? ಅಲ್ಲೇ ಇರ್ತದ. ಅದೇನು ಒಂದು ಕ್ಷಣ ಸಾಕೋದಕ್ಕೆ. ಹೌದು, ಹುಲ್ಲು ಬೇರೆ ಅಷ್ಟು ಬೇರೆ ಒಣಗಿತ್ತ. ನಾನು ಹುಲ್ಲೇ ಕುಯ್ತಾ ಇದ್ದೆ, ಅದ್ ಯಾಕೋ ಬಿಟ್ಬಿಟ್ಟ ಇರ್ಲಿ ಅಂತ ಅನ್ಕೊಂಡ್ ಕುಯ್ಯೋಣ ಅಂತ ಅಂತ ಅನ್ಕೊಂಡು. ನೋಡ್, ನೀನ್ ಅವತ್ತು ಮನ್ಸ್ ಇಳೆ ಬಿಟ್ಟಿದ್ಕೆ ಈಗ ಬೆಂಕಿನೇ ಹತ್ಕೊಂಡ್ಬಿಡ್ತಲ್ಲ. ಬೆಂಕಿ ಹತ್ಕೊಂಡಿಲ್ಲ, ಹತ್ಸವ್ರೆ. ಎಂತ ಒಂದು ಕೆಟ್ಟ ಮನ್ಸು ಅವ್ರದ್ದು. ಅದೇನ್ ಜನಕ್ಕೆ ಬೆಂಕಿ ಬೆಂಕಿ ಅಂತ ಯಾಕಂಗಾಡ್ತಾರೋ ಕಣಕನ್ ಶಂಕರಣ್ಣ. ಅಲ್ಲ, ಅದ್ರಲ್ಲಿ ಒಂದ್ 2,000 ಅವ್ರ ಕೈ ಸುಟ್ಕೋಬೇಕು, ಕಾಲ್ ಸುಟ್ಕೋಬೇಕು. ಗೊತ್ತಾಯ್ತದೆ ಬೆಂಕಿ ಹಾಕ್ಬಿಡಿ ಕರ್ರಪ್ಪ ಅಂತ ಎಷ್ಟು ಹೇಳಿದ್ರು ಬೆಂಕಿ ಬೆಂಕಿ ಬೆಂಕಿ ಬೆಂಕಿ ಅದ್ರಲ್ಲೇ. ಮೊದ್ಲೇ ಈ ಬಿಸಿಲಿನ ಜಳಕ್ಕೆ ನಾವು ಹೊರಗಡೆ ಕಾಲ ಇಡಕ್ ಹಾಕಲ್ಲ, ಹಂಗು ಹಿಂಗು ಎಸಿ ಹುಲ್ಲು ಪಲ್ಲು ಇದ್ರೆ ಭೂಮಿಗೆ ಒಸಿ ನೆಳ್ಳಾದಂಗ ಆಯ್ತದೆ, ತಂಪಾದಂಗ ಆಯ್ತದೆ ಅಂತ ನಾವು ಸುಮ್ಮನಾದ್ರೆ, ಇವ್ರ ಅವಕ್ಕೂ ಬೆಂಕಿ ಇಡ ಒಂದು ಪದ್ಧತಿನ ಮಾಡ್ಕೊಬಿಟ್ಟವ್ರಲ್ಲ. ನೋಡಿ, ಸ್ವಲ್ಪ ತರಗು ಪರಗು ಇಂಥವೆಲ್ಲ ಬಿದ್ದಿದ್ದು ಅಂತ ಅಂತ ಅಂದ್ರೆ ತೋಟದಲ್ಲಿ ಸ್ವಲ್ಪ ಈ ತೇವಾಂಶ ಆರೋದಲ್ಲೂ ತಡಿತವೋ. ಹೌದು ಹೌದು, ಏನು ಭೂಮಿ ಒಳಗಡೆ ಇರ್ತದೋ ಪಸಿ, ಅದಲ್ಲೇ ಇರಕ್ಕೆ ಸ್ವಲ್ಪ ಸಹಾಯ ಆಯ್ತದೆ. ಅದಕ್ಕೋಸ್ಕರ ಬಿಟ್ಕೊಳ್ಳೋದು ನಾನು. ಹೌದು ಹೌದು, ಇರ್ಲಿ ಅಂತ ಅನ್ಕೊಂಡು. ಯಾಕೆಂತಂದ್ರೆ ಈ ಬೇಸಿಗೆಲಿ ಶಂಕರಣ್ಣ ನೀನ್ ಎಷ್ಟ್ ನೀರ್ ಹಾಯ್ಸಿದ್ರು ಹಕ್ಕಲ್ಲ ಅದು. ಅಯ್ಯೋ, ನೀರ್ ಇದ್ರೆ ಹಾಯಿಸ್ಕೋಬಹುದು, ನೀರ್ ಇಲ್ದಿದ್ದವ್ರ ಪಾಪ ಕಥೆ ಏನು ಅಂತೀಯ? ನೀರ್ ಇಲ್ದಿದ್ರೆ ಎಲ್ಲರಿಗೂ ಒಂದೇ ಸಮಯ ಇರ್ತದ? ಇಲ್ಲ ಇಲ್ಲ. ಅದಕ್ಕೋಸ್ಕರ ಬಿಟ್ಕೊಂಡಿದ್ರೆ ನೋಡಲ್ಲಿ ಬತ್ತರೆ ಬೆಂಕಿ ಕಡ್ಡಿ ಗೀರ್ತಾರೆ. ಸುಮ್ನೆ ಹೇಳೋದು, ಬೆಂಕಿ ಕಡ್ಡಿ ಬಿಡಿ ಕಸ್ಕೊಂಡಿದ್ದೆ, ಸಿಗರೆಟ್ ಕಚ್ಕೊಂಡಿದ್ದೆ, ಅಲ್ಲಿ ಹಸ್ತೆ ಹಚ್ಕೊತು ಅಂತ ಅಂತ ಅನ್ಬಿಡೋದು. ಅಲ್ಲ, ಬರೀ ಸುಮ್ನೆ ಕಚ್ಚಿ ಹಚ್ಬಿಟ್ರೆ ಹತ್ಕೊಳಕ್ಕೆ, ಅದಕ್ಕೆ ಸುಮ್ನೆ ಹತ್ಕೊಬಿಡ್ತದ? ಸುಮ್ನೆ ಹಚ್ಕೊಳಕ್ಕಿಲ್ಲ, ಇವರು ಉದ್ದೇಶ ಪೂರ್ವಕವಾಗಿ ಹಾಕಿರ್ತಕ್ಕಂತ ಜೋಬಿಲ್ ಪೇಪರ್ ತಂದಿರ್ತಾರೆ, ಪೇಪರ್ ಹಚ್ಕೊಳ್ಳೋದು ತಗೊಂಡೋಗ್ ಹೆಟ್ಟದಲ್ಲಿ ಈ ತರ ಮಾಡ್ಕೊಂಡು ಏನ್ ಮಾಡ್ತಿ ಜನಕ್ಕೆ ಎಷ್ಟ್ ಹೇಳಿದ್ರು ಅರ್ಥ ಆಗಲ್ಲ ಕಣ್ ಶಂಕರಣ್ಣ. ಅದು ಅವ್ರವ್ರಿಗೆ ಅನುಭವ ಆದಾಗ್ಲೇ ಗೊತ್ತಾ. ನಾವು ಅವತ್ತಷ್ಟೆಲ್ಲ ಮಾತಾಡಿದಿವಿ, ಏನ್ ಈ ಪಾಟಿ ಬಿಸಿ ಆಯ್ತು ಬಿಸಿ ಆಯ್ತು, ಭೂಮಿ ಏನೋ ಹತ್ಕೊಂಡ್ ಉರಿತೈತೆ, ನಾವು ಬೆಂಕಿ ಹಾಕ್ಬಾರ್ದು ಬೆಂಕಿ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲಿ ಕಣ್ಕೊಂಡದಕ್ಕೆ ಬೆಂಕಿ ಹಾಕೋದು, ಅಲ್ದಿರ ಇಂಗಾಲ ಡೈಆಕ್ಸೈಡ್ ಎಲ್ಲ ವಾತಾವರಣ ಸೇರ್ಕೊಳ್ಳೋದು, ವರ್ಷದಿಂದ ವರ್ಷಕ್ಕೆ ಉಷ್ಣಾಂಶ ಜಾಸ್ತಿ ಆಗೋದು ಈ ತರ ಆಯ್ತೈತೆ. ನನಗೂ ಹೇಳಿ ಹೇಳಿ ಸಾಕಾಗೋಯ್ತು ಕಣ್ ಶಂಕರಣ್ಣ. ಏನ್ ಹೇಳಿದ ಮತ್ ಕೇಳಕ್ಲ ಬಿಡು ಯಾರು. ಅಲ್ಲ, ಅದು ಹೇಳಿದ ಮತ್ ಕೇಳಕ್ಕಿಲ್ಲ ಅನ್ಬೇಕಲ್ಲಯ್ಯ, ಇವಳು ನೋಡು ಏನೋ ಬೆಂಕಿ ಬೆಂಕಿ ಅಂತಿದ್ರಲ್ಲಪ್ಪ ನೋಡು, ಇವಳು ಕಿಟಕಿಯಿಂದ ಬೆಂಕಿ ಇಡಕ್ ಬಂದವಳು ಇವಳು. ನಾನು ಆಗ್ಲೇ ಹೇಳ್ತೀನಲ್ಲ ಇವಳಿಗೆ, ಇವಳು ಮೀನಕ್ಕ ಬಂದೊಳ್ಸಿದ ಒಳಗ್ ಬರಕಲ್ಲ, ಕಿಟಕಿಲಿ ಬಗ್ಗೆ ನೋಡ್ತಾ ಇದ್ಲಾ ನೋಡು ಇವಳು ಅಂತ ಈಗ ಬೆಂಕಿ ಮೀನಕ್ಕಾಗ್ಬಿಟ್ಲು ಕಿಟಕಿಯಿಂದನೆ. ಜನ ಇವತ್ತು ಹೆಂಗಾಗ್ಬಿಟ್ಟವ್ರೆ ಅಂದ್ರೆ ಶಂಕರಣ, ಒಂದು ಬೆಂಕಿ ಇಡ್ತಾರೆ, ಬೆಂಕಿ ಇಡಕ್ಕಾಗಲ್ವಾ ಬತ್ತಿ ಇಡ್ತಾರೆ, ಬತ್ತಿಯಿಂದ ಹುಡ್ಕೊಂಡೋಗ್ಲಿ ಅಂತ ಅಂತ ಅಂತ. ಈಗ ಎಲ್ಲಿ ಯಾರು ಬೆಂಕಿ ಹಾಕಿದ್ರು ಒಸಿ ನಂಗೂ ಹೇಳಿ ಇಬ್ರು. ಅಲ್ಲ ಅಣ್ಣನ ಜಮೀನ್ ಪಕ್ಕವ ಹೊಗೆ ಬತ್ತ ಇದ್ದಂಗ ಕಾಣಿಸ್ತಾ, ಅದಕ್ಕೆ ಅಣ್ಣನ ಕೇಳ್ತಾ ಇದ್ದೆ ಏನಣ್ಣಯ್ಯ ನಿನ್ ಜಮೀನ್ ಪಕ್ಕದಾಗೆ ಈ ಹೊಗೆ ಬತ್ತಂಗ ಇತ್ತಲ್ಲ ಜಮೀನ್ ಕಡೆ ಹೋಗಿದ್ದ ಇಲ್ವೋ ಬೆಂಕಿಂಕಿ ಯಾರು ಹಾಕಿದ್ರಾ ಅಂತ ಕೇಳ್ದೆ. ಅದೇ ಬೆಳಗ್ಗೆ ಯಾರೋ ಹಿಂಗೆ ಕಡ್ಡಿ ಗಿಡ್ಡಿ ಗೀರ್ಬಿಟ್ಟವ್ರೆ ಒಸಿ ಹತ್ಕಂದಿತ್ತು, ನಾನೇ ಹೊಗೆ ಸ್ವಲ್ಪ ಇವೆಲ್ಲ ಮುರ್ಕಂದು ಒಸಿ ಬಡ್ಚ್ಬಿಟ್ಟು. ಅಣ್ಣಯ್ಯ ಆ ಟೈಮಿಗೆ ಹೋಗೈತಲ್ಲ, ನಾನ್ ಅಲ್ಲೇ ಇರ್ತೀನಿ, ನಾನ್ ಇಲ್ಲೇ ಇರ್ತೀನಿ. ಇಲ್ಲಂದ್ರೆ ಬೆಂಕಿ ಆ ಕಡೆಯಿಂದ ಈ ಕಡೆ ಬಂದು ಏನ್ ಅನಾಹುತ ಆದದ್ದು? ಅನಾಹುತ ಆಗದಂತೀಯ, ಅದೇನು ಹೇಳಿದ ಮತ್ ಕೇಳ್ತದ ಮೀನಕ್ಕ? ಮರವನ್ನ ಹತ್ಕೊ ಹೊಂಟು ಬಿಟ್ರೆ ಎಲ್ಲೆಲ್ಲಿ ಹೆಂಗೆಂಗ್ ಹೋಯ್ತದ ಅನ್ನೋದೇ ಗೊತ್ತಾಗಲ್ಲ. ಗೊತ್ತಾಗಲ್ಲ ತಾನಯ್ಯ. ಈಗ ಇನ್ನೊಂದು ಅಣ್ಣಯ್ಯ, ಈಗ ಬೆಂಕಿ ಅಂತಂದಾಗ ಬಿಸಿ ಆಯ್ತು, ಆದ್ರೆ ಒಸಿ ತಂಪ್ ಮಾಡ್ಕೋಬೇಕಲ್ಲ, ತಂಪ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ತೋಟಕ್ ಹೋದ್ರೆ ತೋಟ ಏನೋ ವೀಣಾಗೈತೆ. ಅಂದ್ರೆ ಹಿಂದೆ ನಮ್ಮ ತಾತಂದಿರು ನಮ್ಮ ಅಪ್ಪವರೆಲ್ಲ ಏನ್ ಮಾಡೋರು ಅಂತಂದ್ರೆ, ಹೆಚ್ಚಿಗೆಯ ಎಳ್ನೀರ್ಗೆ ಕೊಡೋದ್ ಬೇಡ, ಮನೆ ಮಟ್ಟಕ್ಕೆ ನಾವ್ ಇಟ್ಕೊಂಡು ಕುಡಿಯಕ್ಕೆ ಪಡಿಯಕ್ಕೆ ಆಯ್ತದೆ, ಕೊಬ್ಬರಿ ಕೊಟ್ಬಿಡೋಣ ಒಳ್ಳೆ ರೇಟ್ ಬರ್ತದೆ ಅಂತ ಹೇಳಿ ವರ್ಸ್ಗಟ್ಲೆ ಇಡ್ಸೋರು. ಈ ತಳ್ಳು ಪಳ್ಳನೆಲ್ಲ ಬಿದ್ದವನ್ನೆಲ್ಲ ತಗೊಬಂದು ಆಗಿನ್ಲಪ್ಪ ಈ ಶೆಡ್ಡು ಪಡ್ಡು ಏನೈತಿಲ್ಲ ಅಟ್ಟೆ ಕೆಸ್ಕೊಳ್ಳೋದೆಲ್ಲ ಇತ್ತು, ಹಂಗೆ ಹಾಕಂದು ಈ ಕೊಬ್ಬರಿ ಮಾಡುವೋ. ಈ ಕೊಬ್ಬರಿಗೆ ಒಸಿ ರೇಟ್ ಕಡಿಮೆ ಆಗ್ಲಾಗಿ ಇತ್ತೀಚೆಗೆ ಈ ತಂಪು ಅನ್ನೋತಿಗೆ ಎಳ್ನೀರ್ನ ಹೆಚ್ಚಿಗೆ ಮಾರಾಟ ಮಾಡಕ್ ಶುರು ಮಾಡ್ಬಿಟ್ಟು ರೇಟ್. ಅಯ್ಯೋ ಪಟ್ಟಣದಾಗೆ 60-70 ರೂಪಾಯಿ, ನಮ್ ಹಳ್ಳಿನಾಗ 50 ರೂಪಾಯಿ ಆಗೈತೆ ಅಂತಂತೀನಿ. ಅಣ್ಣಯ್ಯ ಈಗ ನೀನು ತೋಟದಲ್ಲಿರೋ ಎಳ್ನೀರೆಲ್ಲ ಕೆಡವಿಸ್ಬೇಕು ಕೆಡವಿಸ್ಬೇಕು ಅಂತಿದ್ದಲ್ಲ, ಏನ್ ಕೊಟ್ಟ ಏನ್ ರೇಟು ಏನ್ ಕತೆ? ಎಳ್ನೀರ ಕೊಡ್ತಾ ಇದೀನಿ ಶಂಕರಣ. ನೀನ್ ಹೇಳೋದು ಒಂಥರ ವೈನ್ವೇಯ ಕೊಬ್ಬರಿ ಮಾಡ್ಕೊಳ್ಳೋದು. ಈ ಕೊಬ್ಬರಿ ನೋಡು, ಈ ಚನ್ನರಾಯಪಟ್ಟಣ ಈ ಅರಸೀಕೆರೆ ಆ ಕಡೆ ಹೋಗ್ಬಿಡು, ಒಬ್ರುವೇ ಕಾಯಿ ಕೊಡಕ್ಲ, ಒಬ್ರುವೇ ಎಳ್ನೀರ್ ಕೊಡಕ್ಲ. ಅವ್ರಿಗೆ ರೇಟ್ ಇರ್ಲಿ ಇಲ್ದನೆ ಇರ್ಲಿ ಕೊಬ್ಬರಿನೇ ಮಾಡೋದು, ಕೊಬ್ಬರಿನೇ ಮಾಡೋದು. ಅದು ಸುಮಾರು ತರದಲ್ಲಿ ಐತೆ ಶಂಕರಣ, ಒಳ್ಳೇದು ಐತೆ ಕೆಟ್ಟದ್ದು ಐತೆ. ಏನು ಅಂತ ಅಂದ್ರೆ ಕೊಬ್ಬರಿ ಯಾಕೆ ಜಾಸ್ತಿ ಮಾಡ್ತಾರೆ ಅಂತ ಅಂದ್ರೆ, ಈಗ ಒಂದು 2,000, 4,000, 8,000 ಕಾಯಿ ಬಿಳ ಅಂತಾರು, ತಾಂಡೋ ಕೊಬ್ಬರಿಗೆ ಹಾಕ್ಬಿಡ್ತಾರೆ. ಕೊಬ್ಬರಿಗೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಒಂದ್ಸರಿ ಎತ್ಕೋಬೋದಲ್ಲಪ್ಪ ಅವ, ಎತ್ಕೊಂಡು ತಾಂಡೋ ಮಾರ್ಬಿಟ್ಟು ಮಾಡ್ತಾರೆ. ಕೈ ತುಂಬಾ ದುಡ್ಡು ಸಿಗ್ತದೆ ಅಂತವ, ಕೈ ತುಂಬಾ ದುಡ್ಡು ಸಿಗ್ತದೆ ಅಂತ. ನೀನು ಅರ್ಕಲಗೋಡು ಹಾಸನ ಬೇಲೂರು ಈ ಕಡೆಗೆ ಹೋಗು, ಅವ್ರು ಹೇಳ್ತಾರೆ ಇಲ್ಲ ಕಾಯಿಗೆ ಹಾಕ್ತೀನಿ ಅಂತ ಹೇಳ್ತಾರೆ ಅಂತ ಕಾಣ್ತದೆ. ಕಾಯಿಗೆ ಹಾಕ್ತೀನಿ ಅಂತ ಅಂತ ಅಂದ್ರೆ ಅವರೆಲ್ಲ ಬೇಕಾದಾಗ ಕುಯ್ಕೊಳ್ಳೋದು ಸುಲ್ಕೊಳ್ಳೋದು ತಾಂಡೋ ಮಾರ್ಬಿಟ್ಟು ಬಂದ್ಬಿಡೋದು. ಅದು ಯಾಕೆ ಹಂಗಾಯ್ತು ಅಂತಂದ್ರೆ ಅಣ್ಣಯ್ಯ, ನೀನ್ ಹೇಳ್ದಂಗೆ ಅವ್ಳು ಹೇಳ್ದಂಗೆ ಆಗ್ಲೇ ದುಡ್ಡು ಬೇಕು ಅನ್ನೋದಾದ್ರೆ, ಅದೇ ನೀನ್ ಹೇಳ್ದಂಗೆ ಮರಕ್ ಹತ್ತದು ಕಾಯಿ ಕೆಡಿಸೋದು ಸುಲ್ಸೋದು ಅಲ್ಲೇ ಕೊಡೋದು ಆಗ್ಲೇ ಅಡ್ರ ಆಗ್ಲೇ ಬಹುಮಾನ ಅಂತಂದಂಗೆ. ಆದ್ರೆ ಇತ್ತೀಚೆಗೆ ಏನಾಗ್ಬಿಡ್ತು ಅಂತಂದ್ರೆ ಈ ಎಳ್ನೀರು ಸಿಗೋದು ಕಡಿಮೆ ಆಯ್ತು, ಹಂಗಾಗಿ ರೇಟು ಹೆಚ್ಚಾಗ್ಬಿಡ್ತು. ಹಂಗಾಗಿ ಈಗ ತೋಟದಲ್ಲಯ್ಯ 20-25-30 ರೂಪಾಯಿವರೆಗೂ ಇಳಿಸ್ತಾವ್ರೆ ಅಂತ ಏನೋ ಸುದ್ದಿ. 33 ರೂಪಾಯಿ ಅಂತೆ, 33 ರೂಪಾಯಿ ಅವರೇ ಇಳಿಸ್ಕೊಂಡು ಅವರೇ ಕುಯ್ಕೊಂಡು ಅವರೇ ಲೆಕ್ಕ ಮಾಡಿ ದುಡ್ಡು ಕೊಟ್ಟೋಯ್ತಾರೆ ಕೈ ತುಂಬಾ ಮನೆ ಬಾಗಿಲಿಗೆ ಬಂದ್ ಕೊಟ್ಟೋಯ್ತಾರೆ. ಅಂದ್ರೆ ನೋಡು, ಗಾಡಿ ಬಾಡಿಗೆನು ಅವಂದೆಯ, ಹತ್ತ ಕೂಲಿನೂ ಅವಂದೆಯ, ಲೆಕ್ಕನು ಅವನೇ ಕೊಡ್ತಾನೆ, ದುಡ್ಡು ಮಾತ್ರ ನಮಗೆ ಕೊಡ್ತಾನೆ. ಅಂದ್ರೆ ನೀನ್ ಹೇಳೋದು ಅಣ್ಣಯ್ಯ ವೈನಾಗೈತೆ, ಇದು ಹೆಂಗಾಗ್ಬಿಡ್ತು ಅಂತಂದ್ರೆ ನಮ್ಗೆ ರಿಸ್ಕ್ ಇರಕ್ಕಲ್ಲ, ರಿಸ್ಕ್ ಇರಕ್ಕಲ್ಲ. ಬರೀ ಎಣ್ಕೆ ನೋಡ್ಕೊಳ್ಳೋದು ಒಂದ್ಬಿಟ್ರೆ ಇಂತ ರಿಸ್ಕ್ ಇರಕ್ಕಲ್ಲ, ಅವನೇ ಜನ ಕರ್ಕ ಬರ್ತಾನೆ. ಅದಕ್ಕೆ ನಾನು ಪೂರ್ತಿ ಎಳ್ನೀರನ್ನೆಲ್ಲ ಕೊಡ್ತಾ ಇರೋದು. ಅಲ್ಲ ಅದು ನಂಜ್ ಬತ್ತದೆ ನಂಜ್ ಬತ್ತದೆ ಅಂತಾರಲ್ಲ ಅಣ್ಣಯ್ಯ, ಏನೋ ಹಾಕಲ್ ಕಂಚಂಕರಣ. ಈಗ ಎಷ್ಟು ವರ್ಷದಿಂದ ಎಳ್ನೀರ್ ಕುಡಿತಾ ಇಲ್ಲ ಜನ? ಅಲ್ಲ ಅಯ್ಯೋ ಎಷ್ಟು ವರ್ಷದಿಂದ ಅಲ್ಲ, ಮತ್ತೆ ತೆಂಗು ಯಾವಾಗ ಶುರು ಆಯ್ತು ಆಗ್ಲಿದ್ರೆ ಕುಡಿತಾರೆ, ಮತ್ತೆ ನಂಜ್ ಬಂದೆಲ್ಲ ಸತೋಗವ ಇಲ್ಲ ಮತ್ತೆ. ಅಲ್ಲ ಹಂಗಂತ ಯಾಕೆ ಸುಮ್ ಸುಮ್ನೆ ಹಬ್ಬಸ್ಕೊಂಡ್ ಹಬ್ಬಸ್ಕೊಂಡ್ ತಿರುಗ್ತಾರೆ ಏನೋ ನಂಗಂತೂ ಗೊತ್ತಿಲ್ಲ. ಅಂದ್ರೆ ಈಗ ಕೆಲವು ಗೊತ್ತಿಲ್ಲ ಶಂಕರಣ, ವೈಜ್ಞಾನಿಕವಾಗಿ ಏನು ಎತ್ತ ಅಂತ ಹೇಳಿ ಗೊತ್ತಿಲ್ಲ. ಈಗ ಅದೇ ವಿಜ್ಞಾನಿಗಳು ಕೇಳು, ಎಳ್ನೀರ್ ಕೊಟ್ರು ಒಳ್ಳೇದು ಅಂತಾರೆ. ಯಾಕೆ ಅಂತ ಅಂದ್ರೆ ಮೇಲಿನ ಫಲ ಇರ್ತಾವಲ್ಲ, ಅವಕ್ಕೆ ಒಳ್ಳೆ ಪೋಷಕಾಂಶ ಎಲ್ಲ ಹೋಯ್ತದೆ, ಅವು ಬೆಳೆಯಕ್ಕೆ ಇಳುವರಿ ಹೆಚ್ಚಾಗಕ್ಕೆ ಒಳ್ಳೆ ಕಾರಣ ಆಯ್ತದೆ ಅಂತ ಹೇಳ್ಬಿಟ್ಟಂತಾರೆ. ಅಂದ್ರೆ ಈಗ ಮೊದ್ಲಿಂದ್ಲೂ ಈಗ ನಮ್ಮ ಜನ ಹೆಂಗೆ ಅಂದ್ರೆ ಶಂಕರಣ, ಸಾಂಸ್ಕೃತಿಕವಾಗಿ ನಾವು ಚಿಂತನೆ ಮಾಡಿದ್ರೆ ತೊಂದರೆ ಕೊಡಬಾರ್ದು ಅನ್ನೋದು ಮೊದ್ಲಿಂದಲೂ ಇತ್ತು. ಹಂಗೆ ಎಳ್ನೀರು ಎಳೆದು ಎಳೆದಕ್ಕೆ ತೊಂದರೆ ಕೊಡಬಾರ್ದು ಅನ್ನ ಕಾರಣಕ್ಕೆ ಏನೋ ನೆಂಟರು ಇಷ್ಟೋ ನನ್ನಂತರ ನಿನ್ನಂತರ ಬಂದಾಗ ಒಂದು 4-8 ಕೆಡವರು ಕೆಡಿಕೊಂಡು ಕುಡ್ಕೊಂಡು ಹೋಗ, ಅದನ್ನ ವಾಣಿಜ್ಯಿಕವಾಗಿ ನೋಡ್ತಾ ಇರಲಿಲ್ಲ, ದುಡ್ಡು ಕೈ ತುಂಬಾ ದುಡ್ಡು ಸಿಗ್ತದೆ ಇದು ವಿಚಾರ ನೋಡ್ತಿರಲಿಲ್ಲ. ನೋಡಿ ಕೊಬ್ಬರಿಲಿದ್ದರು ಎಲ್ಲರಿಗೆ ಬಂದವ್ರೆ ಅಂತ ಅಂತ ಅಂತ ಅಂದ್ರೆ ಬಂದ್ಬಿಟ್ಟವ್ರೆ ಅಲ್ಲ, ಅದಾದ್ರೆ ಓರ್ಸ್ಕಟ್ಟೆ ಕಾಯ್ಬೇಕಾಗಿತ್ತು ಕಾಯ್ಬೇಕಾಗಿತ್ತು ಆದ್ರೂ ಕೈ ತುಂಬಾ ದುಡ್ಡು ಸಿಗೋದು. ಅದು ಅಣ್ಣಯ್ಯ ಹೇಳ್ದಂಗೆ ಒಟ್ಟಿಗೆ ದುಡ್ಡು ಬಂದ್ರೆ ಯಾವ್ದಾರು ಆಗದಲ್ವಾ, ಯಾವ್ದಾರು ಆಯ್ತದೆ. ಈಗ ಚಿಲ್ಲರೆ ಚಿಲ್ಲರೆ ದುಡ್ಡು ಇರ್ತದಲ್ಲ ಶಂಕರಣ್ಣ, ಅದು ಉಳಿಯಕ್ಕಿಲ್ಲ. ಅದು ನೀನು ಯಾವ ಕಾರಣಕ್ಕೂ ಉಳಿಯಕ್ಕಿಲ್ಲ. ನೀನ್ ಚಿಲ್ಲರೆ ಇವತ್ತೊಂದು 100 ಕಾಯಿ ಮಾರ್ಕೊಂಡು ನಾಳೆಕ್ ಒಂದ್ 200 ಕಾಯಿ ಮಾರ್ಕೊಂಡು ಇನ್ನೊಂದ್ ದಿವಸ 50 ಕಾಯಿ ಮಾರ್ಕೊಂಡು ನಾನು ಜೀವನ ಮಾಡ್ತೇನೆ ಅಂತ ಅಂತ ಅಂದ್ರೆ ಅದು ಆಗದ ಮಾತು. ಅಂದ್ರೆ ಅದು ಅವತ್ತಿನ ಕಷ್ಟಕ್ಕೆ ಅವತ್ತಿನ ಕೆಲಸಕ್ಕೆ ಆಯ್ತದ. ಏನಿದ್ರು 10,000 ಗಟ್ಲೆ 20,000 ಗಟ್ಲೆ 50,000 ಗಟ್ಲೆ ಬರ್ಬೇಕು. ಬಂದಾಗ ಏನಾರ ಒಂದು ಮನೆಗೆ ಮುಟ್ಟು ನೆರಪು ಏನೋ ಒಂದ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಬರೀ ಹಿಂಗೆ ಖರ್ಚು ಮಾಡ್ಕೊಂಡು ಅದಕ್ಕಂತೆ ಇದಕ್ಕಂತೆ ಅಂತ ಅಂತ ಅಂದ್ಕೊಂಡು ಜೇಬು ಖಾಲಿ ಮಾಡ್ಕೊಂಡು ಸುಮ್ಮನೆ ಇರ್ಬೇಕಾಯ್ತು. ಮತ್ತೆ ಅಣ್ಣಯ್ಯ ಅದು ಇಟ್ಟಾಗ ಈ ಕೊಬ್ಬರಿ ಮಾಡ ಇಡಕ್ಕೆ ಜಾಗ ಇದ್ದು ಎಲ್ಲ ಇದ್ದು ನಾವ್ ಇಟ್ಟರೆ ಒಟ್ಕೊಂಡ್ರೆ ಕೊನೆಗೆ ಒಟ್ಟಿಗೆ ದುಡ್ಡು ತಗೋಬಹುದು. ಅದೇ ನಾನು ಈಗ ನೋಡೋ ಮಾರ್ತೀನಲ್ಲ ಏನು ಕನಕಾಂಬ್ರ ಇವೆಲ್ಲ ಇಡಕ್ಕಾದದ ಆಗ ಕಟ್ಟಿ ಆಗ ಮಾರಿ ದುಡ್ಡು ತಗೋಬಿಡ್ಬೇಕು. ಈಗ ಇನ್ನೂ ಒಂದ್ ಮಾಡಬಹುದು, ಈಗ ಮೀನಕ್ಕೆ ಕೇಳಂಗೆ ಇದನ್ನ ಪೂರ್ತಿ ಮಾಡೋದ್ ಬೇಡ ಕಣಪ್ಪ, ಒಂದ್ ಅರ್ಧ ಮಾಡು. ಈಗ ಒಂದ್ 10,000 ಕಾಯಿ ಬಿಡ್ತವೆ ಅಂದ್ರೆ 5,000 ಕಾಯಿ ಮಾರ್ಕ ಆಯ್ತಾ, ಇನ್ನ 5,000 ಕೊಬ್ಬರಿ ಹಾಕ. ಅದು ಮಾಡಬಹುದು. ನಾನು ಹಂಗೆ ಯೋಚನೆ ಮಾಡ್ತಾ ಇದ್ದೆ, ಯಾಕೆಂತಂದ್ರೆ ವರ್ಷದಾಗೆ ಒಂದ್ 3-4 ಸಲ ಎಳ್ನೀರ್ಗೆ ನಾವು ತೋಟನ ಕೊಡ್ಬಹುದು. ಒಂದ್ 2 ಸಲ ಬೇಕಾದ್ರೆ ತೋಟವ ಎಳ್ನೀರಿಗೆ ಕೊಟ್ಕೊಳ್ಳೋಣ, ಇನ್ನೊಂದ್ ಸಲದ ಕಾಯಿ ಮಾಡ್ಕೊಳ್ಳೋಣ, ಇನ್ನೊಂದ್ ಸಲದ ಬೇಕಾದ್ರೆ ಕೊಬ್ಬರಿಗೆ ಹಾಕಬಹುದು, ಕೊಬ್ಬರಿಗೆ ಹಾಕೊಳ್ಳೋಣ ಅಲ್ವಾ. ಈ ತರ ಮಾಡ್ಕೋಬಹುದು. ಆಮೇಲೆ ಕೊಬ್ಬರಿ ಇಲ್ಲಿ ಒಂದೊಂದು ಸರಿ ದುಡ್ಡು ಸಿಗ್ತದೆ, ಜಾಸ್ತಿ ಸಿಗ್ತದೆ, ಎಲ್ಲ ಸರಿ, ಕೆಲಸ ಜಾಸ್ತಿ ಅಂತ ಅದನ್ನು ಹೇಳ್ತಾರೆ. ಈಗ ಒಂದು ಕೆಡವಿಸ್ಬೇಕು, ಕೆಡವಿದ್ದೆಲ್ಲ ಒಂದ್ ಕಡೆ ಗುಡ್ಡೆ ಮಾಡ್ಕೋಬೇಕು, ಗುಡ್ಡೆ ಮಾಡ್ಕೊಂಡಿದ್ದೆಲ್ಲ ಯಾವ್ದಾದ್ರು ಒಂದು ವೆಹಿಕಲ್ ಮಾಡ್ಕೊಂಡು ಮನೆ ತಗ್ ತರ್ಬೇಕು, ಮನೆ ತಗ್ತಿರ್ಬಿಟ್ಟು ಇಟ್ಕೋಬೇಕು, ಇಟ್ಕೊಂಡು ಅದು ಎಲ್ಲಿ ಕೊಬ್ಬರಿ ಮಾಡ್ತೀವೋ ಅಲ್ಲಿಗೆ ತಗೊಂಡು ಮತ್ತಿರ್ಬೇಕು. ಕೊಬ್ಬರಿ ಎಲ್ಲ ಆದ್ಮೇಲೆ ಮತ್ತೆ ಅಲ್ಲಿಂದ ತೆಗಿಬೇಕು, ಅಲ್ಲಿಂದ ತೆಗೆದು ಸುಲಿಬೇಕು, ಮೇಲೆ ಹೊಡಿಬೇಕು. ಎಷ್ಟು ಕೆಲ್ಸವೇ. ಅದಕ್ಕೆ ಹೇಳ್ತಿದ್ರು ಕೊಬ್ಬರಿ ಅಂತ ನಾವ್ ಅಂತೀವಿ, ಆ ಒಂದು ಕೊಬ್ಬರಿ ಆಗ್ಬೇಕು ಅಂತ ಅಂದ್ರೆ ಆ ಕಾಯಿನ ಎಷ್ಟ್ ಸರಿ ಮುಟ್ಟಬೇಕು ಅಂತ ಹೇಳ್ಬಿಟ್ಟು ಕೊಬ್ಬರಿ ಮಾಡದ್ರಿಗೆ ಗೊತ್ತು. ಅಂತ ನಾವೀಗ ಕೊಬ್ಬರಿನೇ ಮಾಡಕ್ಕೆ ಅಂತ ಹಾಕದಾರೆ ವರಿ ಜಾಸ್ತಿ ಆಯ್ತದೆ ಅಂತ. ಈಗೆಲ್ಲ ಸ್ವಲ್ಪ ರೇಟ್ ಬಾರಿ ಚೆನ್ನಾಗಿ ಬಂದೈತಿ, ಬಿಸಿಲು ಬೇರೆ ಐತಲ್ಲಪ್ಪ ಸಿಕ್ಕಾಪಟ್ಟೆ. ಸೀ ಬಿಸಿಲ ಅದು ಬೇರೆ ಬೇರೆ ಊರಲ್ಲೆಲ್ಲವ ಸಿಕ್ಕಾಪಟ್ಟೆ ಕೊಡ್ತಾರಂತೆ ರೇಟ. ಏ ನೀನು ಮುಂಬೈ ಆ ಕಡೆಕೆಲ್ಲ ಹೋಗ್ಬಿಟ್ರೆ 100 ರೂಪಾಯಿ ಅಂತೆ, ಇಲ್ಲಿ 60 ರೂಪಾಯಿ ಅಂತೀಯ ನೀನು, ಅಲ್ಲಿ ಹೋಗ್ಬಿಟ್ರೆ 100 ರೂಪಾಯಿ ಅಂತೆ. ಅಲ್ಲ ಅಷ್ಟು ಕೊಟ್ರು ಸಿಗಕಲ್ಲ ಅಂತಾರಲ್ಲ ಅಲ್ಲಿ ಸಿಗಕಲ್ಲ. ಹಂಗಾಗಿ ಎಲ್ಲ ಅಲ್ಲಿಗೆ ಹೊರಡಿಕ್ ಹೋಯ್ತೈತೆ. ನಾವು ಏನೋ ಅಂದ್ರೆ ಶಂಕರಣ್ಣ ಸ್ವಲ್ಪ ಉಳಿಸೋದ್ ಕಲ್ತ್ಕೋಬೇಕು. ನೀನ್ ಏನಾರು ಮಾಡು, ನೀನ್ ಎಳ್ನೀರ್ನೇ ಮಾರು, ಉಳಿಸೋದ್ ಕಲ್ತ್ಕೋಬೇಕು. ಅವತ್ತು ಹೇಳ್ತಾ ಇದ್ ನಾನು ಮಾತಾಡುವಾಗ ಉಳಿಸಿದ್ದು ಗಳಿಸಿದ್ದಕ್ಕಿಂತಲೂ ಶ್ರೇಷ್ಠ ಅಂತ ಹೇಳ್ಬಿಟ್ಟು, ಉಳಿಸಿದ್ದು ಗಳಿಸಿದ್ದಕ್ಕಿಂತಲೂ ಶ್ರೇಷ್ಠ ಅಂತ ಅನ್ಕೊಂಡು. ಮೊನ್ನೆ ದಿವಸ ಹೋರಿ ಮಂಗಲಪುರಕ್ಕೆ ಹೋಗಿದ್ದೆ ನಾನು, ಅಲ್ಲಿ ನಾಗಣ್ಣ ಗೊತ್ತಲ್ಲ ನಿಂಗೆ, ಕರಿತಾ ಇರ್ತದ ಅವಾಗವಾಗ ಮದುವೆ ಮುಂಜಿ ಅವು ಇವು ಅಂತವ ಕಾರ್ಯಕ್ರಮಕ್ಕೆಲ್ಲ ಒಂದು ತಪ್ಸಕಲ್ಲ, ಒಂದಕ್ಕೂ ತಪ್ಸಲ್ಲ. ಯಾಕೆಂತಂದ್ರೆ ಕಾರ್ಯಕ್ರಮ ಅಂತ ಅಂತ ಅವ್ರು ಹೋಗ್ಲೇಬೇಕು ಶಂಕರಣ್ಣ. ಅಲ್ಲ ವಿಶ್ವಾಸ ಅಲ್ವಾ, ಅಲ್ಲ ಈಗ ನಾವು ಹೋದ್ರೆ ತಾನೆ ಅವ್ರು ಬರೋದು ನಮ್ಮನೆಗೆ, ಅದಕ್ಕೋಸ್ಕರವಾ ಹೋಗಿದ್ನ. ಅಲ್ಲಿ ಅವರು ಹೊರಿಮಂಗಲಪುರದಲ್ಲಿ ಒಬ್ರು ಸಿಕ್ಕಿದ್ರು ನಂಗೆ, ಪಾಪ ಎಮ್ಮ ಶಂಕರಣ್ಣ ಎಷ್ಟು ಶ್ರದ್ಧೆ ಅಂತ ಅಂದ್ರೆ ಕೃಷಿ ಮೇಲೆ, ಮತ್ತೊಂದ್ರ ಮೇಲೆ ಮಗದೊಂದ್ರ ಮೇಲೆ ಎಷ್ಟು ಕೃಷಿ ಶ್ರದ್ಧೆ ಅಂತ ಅಂದ್ರೆ ವಸಂತಮ್ಮ ಅಂತ ಅಂತ ಅನ್ಕೊಂಡು ಒಂದ ಆಡ್ ಕೊಟ್ಟಿದ್ರಂತೆ, ಒಂದೇ ಒಂದ್ ಆಡು. ಯಾವಾಗ ಅವ್ರಪ್ಪನ ಮನೆಯಿಂದ, ಅವ್ರ ಅಪ್ಪನ ಮನೆಯಿಂದ ಮೊದ್ಲೆಲ್ಲ ಇತ್ತಲ್ಲಪ್ಪ ಆಡ್ ಕೊಡೋದು, ಈ ಹಸು ಕೊಡೋದು, ಎಮ್ಮೆ ಕೊಡೋದು, ಇಂಥವೆಲ್ಲ ಇತ್ತಲ್ಲ ಶಂಕರಣ್ಣ. ಅಡ್ಡುಳಿ ಹೊಡೆಯೋದು ಅಂತವ, ಅಡ್ಡುಳಿ ಹೊಡೆಯೋದು ಅಂತ ಅಂತ ಅನ್ಕೊಂಡು ಹೊಡೆದಿದ್ರಂತ ನೋಡು, ಅದ ಇಟ್ಕೊಂಡು ಎಷ್ಟ್ ಮಾಡಿರ್ಬೋದು ಶಂಕರಣ್ಣ ಇದುವರೆಗೆ. ಇದುವರೆಗೆ ಏನು ಬಂದೈತೆ ಅನ್ಸುತ್ತೆ, 30-40 ಮಾಡಿತ್ತಾ? ಏ 100 ಆಗಿದ್ವಂತೆ, 100 ಆಗಿದ್ವಂತೆ, 100 ಆಗಿದ್ವಂತೆ. ಅದೇನೋ ಗಲಾಟೆ ಆಗ್ಬಿಟ್ಟು ತಗೊಂಡೋಗ್ಬಿಟ್ಟು ಮಾರ್ಬಿಟ್ರಂತೆ ಮನೇರಿ ಆಡಲ್ಲ ಬೇಡ, ಇವತ್ತು ಸಾಹಸ ಬೇಡ, ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ, ನೋಡಕ್ಕಾಗಲ್ಲ ಮಾಡಕ್ಕಾಗಲ್ಲ ಅಂತ ಅಂತ ಅನ್ಕೊಂಡು. ಆಮೇಲಿಂದ ಅವ್ರ ಅಕ್ಕನ ಮನೆಯಿಂದ ಒಂದ್ ಕುರಿ ಕೊಟ್ರಂತೆ, ಈಗ ಈಚೆಗೆ ಈಗ ಒಂದ್ 5-6 ವರ್ಷ ಆಯ್ತಂತೆ ಕುರಿ ಕೊಟ್ರಂತ ಕಣ್ಣ. ಕುರಿನೂ 100 ಮಾಡೈತೆ, ಕುರಿನೂ 100 ಆಗವೆ, ಕೋಳಿ 100 ಆಗವೆ, ಎಮ್ಮೆ ಒಂದ್ 3-4 ಎಮ್ಮೆ ಕಟ್ಕೊಂಡು. ಮೊನ್ನೆ ದಿವಸ ಮಗಳಿಗೆ 1 ಲಕ್ಷ ರೂಪಾಯಿ ಬೈಕ್ ತಗೊಡ್ತಂತೆ ಬರೀ ಬೆಣ್ಣೆ ದುಡ್ಡಲ್ಲಿ, ಬರೀ ಬೆಣ್ಣೆ ದುಡ್ಡು ಅಂತ ನೋಡಿ, ಬರೀ ಬೆಣ್ಣೆ ದುಡ್ಡಲ್ಲಿ. ಅದು ಇಲ್ಲೆಲ್ಲವ ಶಂಕರಣ್ಣ ರೇಟ್ ಕಡಿಮೆ ಅಂತ ಅಂತ ಅನ್ಕೊಂಡು ಬಳಸಿಪುರ ಅರ್ಕಲ್ಗೋಡು ಪಟ್ಟಣದ ಹಾಸನ ಎಲ್ಲ ರೇಟ್ ಜಾಸ್ತಿ ಅಂತ ನೋಡಲ್ಲಿ 200-220 ರೂಪಾಯಿ ಕೊಡ್ತಾರಂತೆ ಸೇರ್ಗೆ. ಅಲ್ಲಾದ್ರೆ 180-150 ಈ ತರ ಅಂತೆ. ಅದೆಲ್ಲ ಹೇಳ್ತಿದ್ರು ಭಾರಿ ಇಂಟ್ರೆಸ್ಟ್ ಅಂತ ಅನ್ನಿಸ್ತು ನನಗೆ. ಆಮೇಲೆ ಈ ವಯಸ್ಸಿನಲ್ವೇ ಹಿಂಗೆಲ್ಲ ಮಾಡ್ತಿರಲ್ಲ ಅಂತ ಅಂತ ಅಂದೆ. ಮಾಡ್ಬೇಕಲ್ಲ ಸರ್, ಒಬ್ಬ ಮುಂಚೆ ಅಂತ ಹುಟ್ಟಿದ ಮೇಲೆ ಸುಮ್ನೆ ಕೂರ್ಬಾರ್ದು, ಕೂತ್ಕೊಂಡು ತಿನ್ಬಾರ್ದು. ಸ್ಫೂರ್ತಿ ಮಾತು, ಮನೆ ತಕ್ಕ ಕರ್ಕೊಂಡು ಹೋಗ್ಬಿಟ್ಟು ಕಾಪಿ ಮಾಡ್ಕೊಡ್ತೀನಿ ಅಂತ ಅನ್ಕೊಂಡು ಹೋದ್ರೆ ಎರಡೆರಡು ಕಾಕಡ ಗಿಡ ಮನೆ ಮುಂದ್ಗಡೆ, ಎರಡೆರಡು ಕಮ್ಮಿನಕ್ಕ ಮನೆ ಮುಂದ್ಗಡೆ ನಾವ್ ಹೆಂಗ ಹಾಕತ್ತೀವೋ ಹಂಗೆ. ನೀನ್ ಎಷ್ಟು ಅಂತ ಮಾಡ್ಕತ್ತೀಯ ದಿವಸವ, ದಿವಸ ತಗೊಳ್ಳೋದು ಕಟ್ಟೋದು ಕಳ್ಸೋದು, 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ಮಾರ್ಬೋದು. ಈ ದುಡ್ಡು ಮುಟ್ಟಬಾರ್ದು ನಾನು ಅಂತ ಅಂತ ಅನ್ಕೊಂಡು ಅವ್ರಿಗೂ ಅವ್ರಿಗೂ ಒಪ್ಪಂದ, ಯಾರಿಗ್ ಕೊಡ್ತಾರೋ ಅವ್ರಿಗೂ ಇವ್ರಿಗೂ ಒಪ್ಪಂದ. ಒಪ್ಪಂದ ಮಾಡಿ ಶಂಕರಣ್ಣ, 1 ವರ್ಷದಲ್ಲಿ 20,000 ರೂಪಾಯಿ ದುಡ್ಡಾಗೈತೆ. ಎರಡೆರಡು ಗಿಡ 20,000 ರೂಪಾಯಿ ದುಡ್ಡು ಎಲ್ಲಾನ ತಗೊಂಡೋಗಿ ಬ್ಯಾಂಕಿಗೆ ಕಟ್ಟದಂತವ್ರು. ಇವತ್ತೆಷ್ಟು, ಇವತ್ತು 3 ಮಾರು, ಇವತ್ತು 2 ಮಾರು, ಇಷ್ಟು ರೇಟ್ ಇತ್ತು, ಇಷ್ಟು ಕಟ್ಟತೆ ತಗೊಂಡೋಗಿ ಹಾಕೋದು. 20,000 ರೂಪಾಯಿ ದುಡ್ಡು ಅಂತ ಹೆಂಗ್ ಬರ್ಬೇಕು ಶಂಕರಣ್ಣ ನೋಡು. ಅಂದ್ರೆ ಇದು ನೀನ್ ಆಗ್ಲೇ ಹೇಳ್ದಂಗೆ ಉಳಿತಾಯ ಮಾಡಬೇಕು, ಉಳಿತಾಯ ಮಾಡ್ಬೇಕು. ಒಳ್ಳೆ ಮಾತಾಡಿದ್ ಮನ್ಸಿರ್ಬೇಕು ಅದಕ್ಕೆ. ಹೌದು ಹೌದು. ಅಲ್ಲಿ ಕುರಿಗೆ ವರ್ಷಕ್ಕೊಂದ್ಸರಿಯಾ ಇಲ್ಲ ವರ್ಷಕ್ಕೆ 2 ಸರಿ ಮಾರ್ತಾರಂತೆ. ಅದರಲ್ಲಿ ಒಂದೊಂದ್ಸರಿಗೆ ದುಡ್ಡು 50,000 ಲಕ್ಷ ದುಡ್ಡು ಬರ್ತದೆ ಆಯ್ತಾ. ಈಗ ಕುರಿ ಮರಿನೂ ಮಾರ್ತಾರಂತೆ, ಅವು 7,000 8,000 ಹೋಯ್ತಾವ ಒಂದ್ ಮರಿ. ಅವು ಒಂದೊಂದ್ಸರಿ 8-10 ಮಾರಿದ್ರೆ ಅವೊಂದು 10 ಲಕ್ಷ ಆಯ್ತು ಆಯ್ತಾ. ಇನ್ನ ಈ ಹಾಲಿಂದು, ಈ ಬೆಣ್ಣದು, ಕೋಳಿ ಬೆಣ್ಣದ ವಾರಕ್ಕೊಂದ್ಸರಿ ಕೋಳಿ ಬಿಡು ಮನೆಗೆ ಅಂತೆ, ಮೊಟ್ಟೆ ನೋಡಪ್ಪ 15 ರೂಪಾಯಿ ಕೊಟ್ಟು ತಗೊಂಡೋಯ್ತಾರಂತೆ. ಮನೆ ತಕ್ಕ ಬಂದು ನಾಟಿ ಕೋಳಿ ಮೊಟ್ಟೆ ಅಲ್ವಾ, 15 ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾರೆ, ಕೊಡ್ತೀನಿ ಬೇಕಾಣೆ ಅಂತ ಕೇಳ್ತು. ಗೊತ್ತಿಕ್ಕ ತಡೆಕ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ, ಇನ್ನೊಂದು ಬರ್ತೀನಿ ಜಾಸ್ತಿ ಆಗ್ಲಿ ಬಂದಿಸ್ಕೊಂಡ್ ಬರ್ತೀನಿ ಅಂತ ಅನ್ಕೊಂಡು. ಅಂದ್ರೆ ನೋಡು, ಒಂದು ಮನೆಯಲ್ಲಿ ಒಬ್ಬರೇ ಎಷ್ಟು ದುಡಿಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಲ್ಲ ನಿಜವಾಗ್ಲು ನಮ್ ಕಣ್ಮುಂದನೇ ಇರೋ ಸಾಕ್ಷಿ ಅಲ್ಲ ಇದು, ಸಾಕ್ಷಿ. ಆಮೇಲೆ ನೋಡು, ಏನು ಹೊಲಕ್ ಹೋಗಂಗಿಲ್ಲ, ನೇಗಿಲು ಕಟ್ಟಂಗಿಲ್ಲ, ಆರು ಹೂಡಂಗಿಲ್ಲ, ಎಂತದಿಲ್ಲ, ಏನು ಇಲ್ದಾನೆ ಎಷ್ಟು ಮಾಡಬಹುದು ಅನ್ನೋದಕ್ಕೆ ವಸಂತಮ್ಮ ದೊಡ್ಡ ಉದಾಹರಣೆ. ಈ ತರ ನಾವು ಆಗ್ಬೇಕು ಶಂಕರಣ. ಆಮೇಲೆ ನೋಡು, ಇವತ್ತು ಹೆಂಗಾಗೈತೆ ಅಂತ ಅಂದ್ರೆ, ನೀನ್ ಆಗ್ಲೇ ಹೇಳ್ತಿದ್ದೆ 760 ರೂಪಾಯಿ ಅಂತ ಅನ್ಕೊಂಡು, ಕಾಯಿಗೇನ್ ಕಮ್ಮಿ ಆಗೈತೆ ರೇಟು, ಅಯ್ಯೋ ಕೆಜಿಗೆ ಎಷ್ಟೊಂದು ರೇಟ್ ಜಾಸ್ತಿ ಆಗೈತೆ, ಚೆನ್ನಾಗಿರೋ 50-60 ರೂಪಾಯಿ ಕಡಿಮೆ ಅಂತ ಅಂತ ಅಂದ್ರೆ ಅಡಿಕೆ, ಅಯ್ಯೋ ಅಡಿಕೆಗೆ ಒಳ್ಳೆ ರೇಟ್ ಬಂತು, ಈ ಸಲ ಒಳ್ಳೆ ರೇಟ್ ಆಗ್ಬಿಡ್ತು ಬಿಡು ಆಯ್ತಾ. ಈಗ ನೋಡು ಒಳ್ಳೆ ರೇಟ್ ಐತೆ ಎಲ್ಲದಕ್ಕೂ, ಇಂಥ ಟೈಮ್ ಬಳಕೆ ಮಾಡ್ಕೋಬೇಕು ನಾವು. ಈಗ ನಮ್ ಕೈಲಿ ಹಾಕಲ್ಲ ಹಾಕಲ್ಲ ಅಂತ ಅನ್ಕೊಂಡು ಎಷ್ಟು ದಿವಸ ಕೂತ್ಕೋತೀಯ ಶಂಕರಣ್ಣ, ನೀನ್ ಏನ್ ಮಾಡ್ಬೇಕು ಇನ್ನ ಉಳ್ದಂತೆ, ಹಾಕಲ್ಲ ಹಾಕಲ್ಲ ಅಂತ ಅನ್ನೋದು ತೋಟದ ಮೇಲೆ ಕೊಟ್ಬಂದ್ಬಿಡೋದು. ಅದೇ ಅಡಿಕೆ ಇಟ್ಕೊಂಡಿದ್ರೆ ಇವತ್ತು ಆಯ್ತಾ, ಅವತ್ತು ಬರೀ 4,000, 4,500, 4,500 ಕುಂಟಾಲಿಗೆ ಕೊಟ್ರು ಹಸ್ರು. ಈಗ ಒಣಕ್ಕೆ 50,000 ಆಗೈತೆ, 50-55 ಹೋಗೈತೆ ಆಯ್ತಾ. ಅದೇ ಇನ್ನು ಚೆನ್ನಾಗಿ ಕುಯಿಸಿ ಎಲ್ಲ ಒಣಗಿಸಿ ಮಾಡಿ ಮಾಡಿ 9,000 ರೂಪಾಯಿ ನೋಡ್ ಮೀನಕ್ಕ ಏನ್ ರೇಟ್ ಐತೆ ನೋಡು. ಇವಾಗ ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು ಏನ್ ಮಾಡ್ತಾ ಇದೀವಿ. ಬರೀ ನಾನು ಬೇಸಿಗೆಲ್ಲಿ ಒಂದ್ ಸ್ವಲ್ಪ ನೀರ್ ಬಿಟ್ಕೊಬಿಡೋದು ತೋಟಕ್ಕೆ, ಅಡಿಕೆ ತೋಟಕ್ಕೆ, ಆಮೇಲೆ ಸುಮ್ನೆ ತಿರುಗಿಕೊಂಡಿರೋದು ಟೈಮ್ ಪಾಸ್ ಮಾಡೋದು. ಅದ್ರ ಬದಲು ನಾವೇ ಕೆಡೋಸನ, ಈ ಪೂರ್ತಿ ಬೇಡ, ನಾವೆಲ್ಲ ಹಂಚ್ಕೊಳ್ಳ ಶಂಕರಣ, ಹುಟ್ಟಕ್ ಬೇಡ, ಅರ್ಧ ಕೊಡೋಣ ಹಸಿರು ಮಣ್ಣಿನ, ಇನ್ನ ಅರ್ಧ ಮಾಡ್ಕೊಳ್ಳೋಣ. ಏನ್ ಮಾಡ್ಬೇಕು ಕೂತ್ಕೊಂಡು ಹಿಂಗ್ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಅನುಕೂಲ ಆಯ್ತದೆ ಅಂತ ನನಗೆ ಅನ್ನಿಸ್ತದೆ ಶಂಕರಣ. ಅಲ್ಲ ನಿಜವಾಗ್ಲೂ ಏನ್ ಗೊತ್ತಾ ಮೀನಕ್ಕ, ನಾವು ಸಾಧ್ಯವಾದಷ್ಟು ಯುಕ್ತಿನ ಯೂಸ್ ಮಾಡ್ಕೋಬೇಕು. ಅಂದ್ರೆ ನಮ್ಗೆ ಜಾಣ್ಮೆ ಬೇಕು, ತಾಳ್ಮೆ ಬೇಕು, ತಾಳ್ಮೆ ಬೇಕು. ಅಂದ್ರೆ ಹೊಸಿ ದುಡುಕ್ಬಾರ್ದು, ಯಾಕೋತಾ ಇಲ್ಲೊಂದ್ 3 ತೋಟ ಯಾರೋ ಕೊಟ್ರಂತೆ, 10,000 ಕೊಟ್ರಂತೆ, ಅವ್ನಿಗೆ 1,00,000 ಆಗ್ಬಹುದು ಅಂತ ಅಂದಾಜ್ ಮಾಡೋರಂತೆ. ಅಂದಾಗ ನಮ್ಗೆ ಹೊಸಿ ಇಲ್ಲಿ ಜೀವ ಮಿಳ್ ಮಿಳ್ ಅಂತ ಇರ್ತದೆ, ಇಲ್ಲಾರ್ಥನ ಸಾಲ ಇಸ್ಕೊಂಡಿದ್ವಲ್ಲ ಸಾಲ ತೀರ್ಸ್ಬಿಡದ, ಅದೇನೋ ವಸ್ತು ಬೇಕು ಅಂತ ಹೇಳಿದ್ರು, ಪದಾರ್ಥ ಬೇಕು ಅಂತ ಹೇಳಿದ್ರು, ಅದನ್ನ ಮಾಡ್ಬೋದು. ಇಲ್ಲ ಅಂತಂದ್ರೆ ಮನೆ ಹೊಸಿ ಹಿಂದೆ ಹಿಂದೆ ಮುಂದೆ ಚಾಟ್ಲು ಹೇಳೇನ, ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ಒಂದೇ ಸಲ ಕೊಟ್ಬಿಟ್ಟು ಅವ್ನು ಆಗ್ಲೇ ದುಡ್ಡು ಕೊಟ್ಬಿಡ್ತಾನಲ್ಲ. ಹಂಗಾಗಿ ಈ ತರ ನಾವು ಹೊಸಿ ದುಡುಕ್ತಾ ಇದೀವಿ, ದುಡಿತಿದೀವಿ, ದುಡುಕ್ತಾ ಇದೀವಿ, ಅದು ಮಾಡಬಾರದು ಅಂತ ಅಣ್ಣ ಹೇಳೋ ಮಾತನಾಗಿ ಬಹಳ ಒಂದು ಸತ್ಯಾಂಶ ಅಡ್ಗೈತೆ. ನೀನು ಒಂದ್ ಪ್ರಶ್ನೆ ಕೇಳಬಹುದು ನನಗೆ, ಅಣ್ಣ ಎಲ್ಲಿ ಕರ್ಕೊಂಡ್ಬರ್ತಾನೆ ಜನ ಅಡಿಕೆ ಸುಲಿಯಕ್ಕೆ ಬೇಸಕ್ಕೆ ಅಂತ ಅನ್ಕೊಂಡು? ಅಲ್ಲ ಅದು ದಿಟ್ಟ ಈಗ ಎಲ್ಲಿ ಸಿಗ್ತಾರೆ ಹಂಗಂತ ನಾವೇ ಸೇರ್ಕೊಳ್ಳಂ ಬಿಡು 3 ಜನ. ಅಂದ್ರೆ ನಮ್ ಕೈ ಅಷ್ಟೊಂದು ಪಳಗಿಲ್ವಲ್ಲ ಅಣ್ಣ, ಪಳಗಿಸ್ಕೋಬೇಕು ಕಂಚಕ್ರಣ. ಎಷ್ಟು ದಿವಸ ಎಷ್ಟು ವರ್ಷ ಅಂತ ಲಾಸ್ ಮಾಡ್ಕತ್ತೀಯ? ಲಾಸ್ ಮಾಡ್ಕೊಳ್ಳೋದು ಅಂತಂದ್ರೆ ಆ ಕೂಡ್ಲೆ ಹಿಡ್ಕೊಳಕ್ ಬರಕಲ್ಲ, ಅದ್ ಭಾಗ ಹಾಕಕ್ಕೆ ಬರಕಲ್ಲ, ದೇಶ ಬೆಳ್ಕೊಯ್ಕೊಳ್ಳೋಣ ಅಂತ ಹೇಳ್ತೀಯ? ಹಂಗಾರೆ ನಮ್ಮ ಅಪ್ತಿರು ತಾತ್ತಿರು ಹೌದಿರು ಎಲ್ಲವ ಹುಳ್ಳಿ ಬೆಳೆದು, ರಾಗಿ ಬೆಳೆದು, ತಣ್ಣಿಕಾಳು ಬೆಳೆದು, ಅವರೆಕಾಳು ಬೆಳೆದು ಹೊತ್ಕೊಂಡು ಹೋಗೋದೇ ಆಯ್ತು. ಹೌದು, ಹೊತ್ಕೊಂಡೋಗಿ ಹಂಗೆ ನೆಲ ಸೇರಿದ್ರು ಅವರು, ಅಲ್ಲಿ ತಗೊಂಡರು ಬಂಗ್ಲೆ ಕಟ್ಟಿದ್ರು ಆಯ್ತಾ. ಇವು ಎಲ್ಲವು ಇತಿಹಾಸದಲ್ಲಿ ನಾವು ಕಲಿಬೇಕಾಗಿರೋ ಪಾಠಗಳು. ಇದು ನೀನು ಒಳ್ಳೆ ಉದಾಹರಣೆ ಹೇಳ್ದೆ ಅಣ್ಣ, ಯಾಕೆಂತಂದ್ರೆ ನಮ್ಮ ಹೀರಕರುಗಳು ಆಗೀಗ ಮಾತ್ರ ಅಷ್ಟೇ ನೆನಪು, ಮತ್ತೆ ಮಕ್ಳಿಗೆ ಉಣ್ಣಕ್ಕೆ ಎಷ್ಟಿತ್ತು ಬಟ್ಟೆ ಎಷ್ಟಿತ್ತು ಅಷ್ಟಕ್ಕೆ ನೆನಪಾಯ್ತಾ ಹೊರತು ಹೆಚ್ಚಿಗೆ ಜಮೀನು ಕೊಂಡ್ಕೊಳ್ಳಿಲ್ಲ, ದೊಡ್ಡ ದೊಡ್ಡ ಮನೇನು ಮಾಡ್ಲಿಲ್ಲ, ಸಾಕಷ್ಟು ದುಡ್ಡು ಇಡ್ಲಿಲ್ಲ. ಅದೇ ನೀನ್ ಹೇಳ್ದಂಗೆ ಅದನ್ನ ಕೊಂಡ್ಕಂದ್ರಲ್ಲ ಅವರು ಒಳ್ಳೆ ಬಂಗ್ಲೆ ಮೇಲೆ ಮಾಡ್ಕಂದ್ರು. ಈಗ ನೋಡು ನಾನು ಮಾತಾಡ್ತಾ ಒಂದು ವಿಚಾರ ಹೇಳದ್ ಮರ್ತೆ, ಇತ್ತೀಚೆಗೆ ಏನು ಗಾಳಿ ಹೆಚ್ಚಾಗ್ಬಿಟ್ಟೈತೆ ಅಂತೀಯ ಅಣ್ಣಯ್ಯ? ಅಯ್ಯೋ ಸಿಕ್ಕಾಪಟ್ಟೆ ಗಾಳಿ, ಅಯ್ಯೋ ಅದ್ರಲ್ಲೂ ಬಯಲಾಗ್ಬಿಟ್ರಂತೂ ಸುಂಟ್ರ ಗಾಳಿ ಸುರು ಸುರು ಸುತ್ತ ಸುತ್ತ ಸುತ್ತಕೊಂಡು ಹೆಂಗೆ ಎದ್ದೇಳ್ತದೆ ಅಂತಂದ್ರೆ ಅಲ್ಲಾಡಿಸ್ತೈತೆ, ಅದು ಅಲ್ಲಾಡಿಸ್ತೈತೆ ಅಂತೀಯಲ್ಲ, ಹೊಸಿ ಗಾಳಿ ಅಲ್ಲ ಅಣ್ಣಯ್ಯ. ಈ ಗಾಳಿಯಿಂದ ಈ ಬೆಂಕಿನ ಹೆಚ್ಚಿಗೆ ಆಗೋ ಸಾಧ್ಯತೆ ಹಂಡ್ಬಿಡ್ತದೆ. ಹಂಗಾಗಿ ಗಾಳಿ ಜೊತೆಗೆ ನಾವು ಕೆಲಸ ಮಾಡೋದನ್ನ ಸ್ವಲ್ಪ ಅಭ್ಯಾಸ ಮಾಡ್ಕೊಳಕ್ ಹೋಗ್ಬಾರ್ದು. ಯಾಕಂತಂದ್ರೆ ಗಾಳಿ ಹೇಳಿ ಕೇಳಿ ಗಾಳಿಯೇ ಅದು. ನೋಡು ಶಂಕರಣ, ಈ ಪ್ರಕೃತಿ ವಿಕೋಪ ಅಂತ ಐತ್ ನೋಡು, ಪ್ರಕೃತಿ ಒಟ್ಟಿಗೆ ಅದ ನೀನು ಎದುರ್ಸಕ್ ಆಗದೇ ಇಲ್ಲ. ನೀನ್ ಯಾರು ಅಲ್ಲ, ಯಾರು ಎದುರ್ಸಕ್ ಆಗಲ್ಲ. ಒಂದ್ ಹುಲ್ ಕಡ್ಡಿ ಸಾಮಾನು ಅಲ್ಲ ನಾವು, ನೀನ್ ಮಿಲಿಟರಿ ಫೋರ್ಸ್ ತಗೊಂಡ್ಬಂದ್ರು ಅದ ಎದುರ್ಸಕ್ ಆಗಲ್ಲ. ಮಳೆ ಗಾಳಿ ಬೆಂಕಿ ತಡೆಯಕ್ ಅದಕ್ಕೋಸ್ಕರವ ಅದ್ರ ಜೊತೆ ನಾವು ಯಾವತ್ತು ಎದುರಾಗಿ ಹೋಗ್ಬಾರ್ದು. ಹಂಗ್ ಹೋಗ್ಬಾರ್ದು ಅಂತಲೇ ನಮ್ ದೇಶದಲ್ಲಿ ಎಷ್ಟು ಒಳ್ಳೆ ಸೇವೆ ಐತೆ ಅಂತ ಅಂದ್ರೆ ಶಂಕರಣ, ನಿನ್ಗೊಂದು IMD ಅಂತ ಕೇಳಿದ್ಯ ನೀನು? ಅಲ್ಲ, ಅದು ಏನೋ ಹವಾಮಾನ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತ ಜಪ್ತಿ, ಭಾರತೀಯ ಹವಾಮಾನ ಇಲಾಖೆ ಅಂತ ಹೇಳಿ ಕರೀತಾರೆ. ನಾನು ಕರೆಕ್ಟ್ ಆಗಿ ಹೇಳಿದ್ದೆ. ಭಾರತೀಯ ಹವಾಮಾನ ಇಲಾಖೆ ಶಂಕರಣ ಎಷ್ಟು ಒಳ್ಳೆ ಕೆಲಸ ಮಾಡ್ತದೆ ಅಂತ ಅಂದ್ರೆ, ಇದ್ರ ಬಗ್ಗೆ ಎಲ್ಲ ಮುನ್ಸೂಚನೆ ಕೊಡ್ತಾರೆ. ಈಗ ಒಂದು ನಾವು ಹೆಮ್ಮೆ ಪಡೋ ಅಂತ ವಿಷಯ ಇನ್ನೊಂದೇನು ಅಂತ ಅಂದ್ರೆ, ಈ ಭಾರತೀಯ ಹವಾಮಾನ ಇಲಾಖೆ ಐತಲ್ಲ, ಇದು ಶುರುವಾಗಿ 150 ವರ್ಷ ಆಯ್ತಂತೆ. 150 ವರ್ಷ 150 ವರ್ಷ 150 ವರ್ಷ ಈ ಹವಾಮಾನ ಬಗ್ಗೆ ಮಾಹಿತಿ ಕೊಡೋ ಇಲಾಖೆ ಶುರುವಾಗಿ ಜನವರಿ 15 1875 ಶುರುವಾಗಿದ್ದಂತ ಕಣಪ್ಪ. ಅದು ನೋಡಪ್ಪ ಮತ್ತೆ ಗೊತ್ತೇ ಇಲ್ಲ ನಮಗೆ. ಜನವರಿ 15 1875 ಮುತ್ತಾತನ ವಯಸ್ಸಿಂದಿದ್ದು ಜನವರಿ 15 2025 150 ವರ್ಷ ಶಂಕರ. 150 ವರ್ಷ ಇದು ನೋಡಿ ಎಲ್ಲಾರ್ಗುವೆ. ಈಗ ಬರೀ ರೈತರು ಅಂತ ಅಲ್ಲ ಶಂಕರಣ್ಣ, ಯಾರೇ ಇದ್ಲಿ, ಮನುಷ್ಯರಿರ್ಲಿ, ಪ್ರಾಣಿಗಳಿರ್ಲಿ, ಮತ್ತೊಂದಿರ್ಲಿ, ಎಲ್ಲಾದ್ರ ಬಗ್ಗೆನೂ ಮುನ್ಸೂಚನೆ ಕೊಡ್ತಾ ಹೋಗುತ್ತೆ. ಹವಾಮಾನ ಇನ್ನ ಇಷ್ಟೊತ್ತಿಗೆ ಹಿಂಗಿರ್ತದೆ, ಇನ್ನು 2 ದಿವಸಕ್ಕೆ ಹಿಂಗಿರ್ತದೆ, 3 ದಿವಸಕ್ಕೆ ಹಿಂಗಿರ್ತದೆ ಅಂತ ಅಂತ ಅಂತ ಅನ್ಕೊಂಡು ಶಂಕರಣ, ಈಗ ಬಿರುಗಾಳಿ ಆಗ್ಬೋದು, ನೀನ್ ಆಗ್ಲೇ ಹೇಳ್ದಂಗೆ ಪ್ರವಾಹ, ಈ ಶಾಖದ ಅಲೆಗಳು, ಮಳೆ, ಈ ಶೀತಗಾಳಿ, ಆಯ್ತಾ, ಹಿಂಗ ಇದ್ರ ಬಗ್ಗೆ ಎಲ್ಲವಾ ಕೊಡ್ತಾ ಹೋಯ್ತದೆ. ಈಗ ಇದಿಷ್ಟೆಲ್ಲ ಮುನ್ಸೂಚನೆ ಕೊಡ್ತದಲ್ಲ, ಈಗ ಬರೀ ನಮಗೆ ಕೃಷಿಕರಿಗೆ ಕೊಡ್ತದ ಅಂತ ಹೇಳ್ಬಿಟ್ಟು ನೀನ್ ಕೇಳ್ಬೋದು. ಬರೀ ಕೃಷಿಕರಿಗೆ ಅಷ್ಟೇ ಅಲ್ಲ ಶಂಕರಣ, ಇದರಿಂದ ತುಂಬಾ ಅನುಕೂಲ ಇದೆ. ತುಂಬಾ ಅನುಕೂಲ ಅಂದ್ರೆ, ಒಂದು ಕೃಷಿಕರಿಗೆ ಯಾವಾಗ ಏನ್ ಮಾಡ್ಬೇಕು, ಬಿತ್ತನೆ ಮಾಡ್ಬೇಕೋ ಬೇಡವೋ, ಭತ್ತ ಕುಯ್ಬೇಕೋ ರಾಗಿ ಕುಯ್ಬೇಕೋ ಬೇಡವೋ, ಹಿಂಗ ಈ ತರದವು ಬಿತ್ತನೆ ಮಾಡ್ಬೇಕೋ ಬೇಡವೋ ಕೊಡ್ತಾ ಹೋಯ್ತಾರೆ. ಅದೇ ತರವ ಈಗ ವಿಮಾನಯಾನ ಮಾಡ್ತಾರಲ್ಲಪ್ಪ, ಅದಕ್ಕೂ ಇಂಪಾರ್ಟೆಂಟ್ ಅಂತ ನೋಡು. ಅಲ್ಲ ಅದೇ ಎಷ್ಟೋ ಸಲ ಈಗ ನೀವು ಅಲ್ಲಿ ವಿಮಾನದಲ್ಲಿ ಹೋಗ್ಬೇಡಿ, ಫ್ಲೈಟ್ ಹತ್ತಿಂದ ಇತ್ತಿಗೆ ಇತ್ತಿಂದ ಹತ್ತಿಗೆ ಬತ್ತವಲ್ಲ ಅದೆಲ್ಲಾನು ಕೊಡ್ತದಂತೆ. ಆಮೇಲೆ ಸಮುದ್ರಕ್ಕೆ ಇಲ್ಲಿ ಹಡಗೆಲ್ಲ ಓಡಾಡ್ತಾವ ನೋಡು, ಸಮುದ್ರದಲ್ಲಿ ಹಡಗು ಹೋಗ್ಬೇಕು, ನಿಲ್ಬೇಕು, ಯಾವತ್ತು ಹೊಡಬೇಕು, ಹವಾಮಾನ ಹೆಂಗಿರ್ತದೆ, ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಏನ್ ತಗೋಬೇಕು, ಇದೆಲ್ಲ ಕೊಡ್ತದೆ. ಮೀನುಗಾರರಿಗೂ, ಮೀನುಗಾರರು ಯಾಕೆಂತಂದ್ರೆ ಸುಮಾರು ದೂರ ಹೋಗ್ಬಿಡ್ತಾರ ಅವರು, ಅವ್ರಿಗೆ ಹವಾಮಾನ ವೈಪರೀತ್ಯ ಏನಾಯ್ತದೆ ಅಂತ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ಮುನ್ಸೂಚನೆ ಕೊಡ್ತಲೇ ಇರ್ತಾರೆ. ನಮ್ ರೇಡಿಯೋದಲ್ಲೂ ಬರ್ತದೆ, ಈಗೆಲ್ಲ TVಲ್ಲೂ ಬರ್ತದೆ, ಪೇಪರ್ಲ್ಲೂ ಬರ್ತದೆ, ಕೈನಾಗೆ ಮೊಬೈಲ್ ಇಟ್ಕೊಂಡ್ರೆ ಅದಾಗೆ ಬರ್ತದೆ ಅಂತ. ಅದುವೆ ಅದೆಂತದ ಒಂದು ಆಪ್ ಅಂತ ಮಾಡೋರಂತ ಅವ್ರವೇ, ಮೇಘದೂತ ಅಂತ ಹೇಳ್ಬಿಟ್ಟು ಒಂದು ಆಪ್ ಅಂತೆ, ಮೇಘದೂತ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಎಲ್ಲ ಅದು ನೋಡು ಹೆಂಗೆ ಅಂತ ಶಂಕರಣ್ಣ. ಅದು ಈಗ ಅವರು 3 ತರ ಮುನ್ಸೂಚನೆ ಕೊಡ್ತಾರೆ. ಒಂದು ಅಲ್ಪಾವಧಿ ಹವಾಮಾನ ಮುನ್ಸೂಚನೆ ಅಂತ ಹೇಳ್ಬಿಟ್ಟು, ಅಲ್ಪಾವಧಿ ಅಂತ ಅಂದ್ರೆ 1 ರಿಂದ 3 ದಿವಸದವರೆಗೆ ತಾಪಮಾನ ಎಷ್ಟಿರ್ತದೆ, ಉಷ್ಣಾಂಶ, ಮಳೆ ಎಷ್ಟು ಬರ್ತದೆ, ಬರ್ತದೋ ಬರಕಲ್ವ, ಗಾಳಿ ವೇಗ ಎಷ್ಟಿರ್ತದೆ, ಇತರ ಹವಾಮಾನಕ್ಕೆ ಸಂಬಂಧಪಟ್ಟಂತವು ಒಂದಷ್ಟು ಇವು. ಇದು 1 ರಿಂದ 3 ದಿವಸ ಕೊಡೋದಕ್ಕೆ ಅಲ್ಪಾವಧಿ ಅಂತ ಹೇಳಿ ಕರಿತೀವಿ. ಮಧ್ಯಮಾವಧಿ ಹವಾಮಾನ ಅಂತ ಮುನ್ಸೂಚನೆ ಅಂತ ಇನ್ನೊಂದು ಬರ್ತದೆ. ಇದು 4 ರಿಂದ 10 ದಿವಸ ಶಂಕರಣ, 4 ರಿಂದ 10 ದಿವಸದವರೆಗೂ ಹವಾಮಾನ ಲಕ್ಷಣಗಳು ಹೆಂಗಿರ್ತದೆ, ಏನ್ ಮಳೆ ಬರ್ತದೋ ಬರಕಲ್ವೋ, ಉಷ್ಣಾಂಶ ಎಷ್ಟಿರ್ತದೆ, ಈ ತರದ್ದು 2ನೇದು. 3ನೇದು ಈ ದೀರ್ಘಾವಧಿ ಹವಾಮಾನ ಮುನ್ಸೂಚನೆ. 15 ದಿನಕ್ಕೆ ಇರ್ಬೋದ ಇದು, 2 ವಾರ ಕನಿಷ್ಠ, ಕನಿಷ್ಠ 2 ವಾರ ಅಂದ್ರೆ 15 ದಿವಸ. ಅದರಿಂದ ಮುಂದಕ್ಕೆ ಎಷ್ಟಾರು ಆಗ್ಬೋದು, ಅದು ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ಈಗೆಲ್ಲ ಹೇಳ್ತಾರಪ್ಪ ಈ ಸರಿ ಮುಂಗಾರು ಹಿಂಗಾಯ್ತದೆ ಅಂತ ಹೇಳ್ಬಿಟ್ಟು, ಈ ಕಳೆ ತಿಂಗಳ ಹೇಳಿದ್ರು ಮುಂಗಾರು ಶುರು ಆಗದೆ, ಅವಾಗ ಇನ್ನೂ ಐತಲ್ಲ, ಜೂನ್ 1ರಿಂದ ಮುಂಗಾರು ಶುರು ಆಯ್ತದೆ, ಅದ್ ಹೆಂಗಿರ್ತದೆ ಅಂತ ಮೊದ್ಲೇ ಹೇಳಿದ್ರು. ಇದು ದೀರ್ಘಾವಧಿ ಹವಾಮಾನ ಮುನ್ಸೂಚನೆ ಈ ತರವ ಕೊಡ್ತಾರೆ. ಆಗ್ಲೇ ಹೇಳ್ದಂಗೆ ಈ ಕೃಷಿಗೆ ಸಂಬಂಧಪಟ್ಟಂಗೆ ಬಿತ್ತಬೇಕೋ ಬೆಳಿಬೇಕೋ ಬಿತ್ತನೆ ಮಾಡ್ಬೇಕೋ ಬೇಡವೋ ಈ ತರದ್ದು. ಇದಲ್ದಾನೆ ಶಂಕರಣ, ಈ ಅದೇ ನಾನಾಗ್ಲೇ ಹೇಳಿದ್ನಲ್ಲ ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲೂ ಈ ಪೈಲಟ್ಗೆ ಅವ್ರು ಕೊಡ್ತಲೇ ಇರ್ತಾರಂತೆ, ನೀನ್ ಎಷ್ಟೊತ್ತಿಗೆ ತಗೊಂಡ್ ಹೋಗ್ಬೇಕು, ಎಷ್ಟೊತ್ತಿಗೆ ಹಾರ್ಬೇಕು, ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಯಾವ ಮಾರ್ಗದಲ್ಲಿ ಯಾವ ತರ ಇದೆ ಹವಾಮಾನ ಇದೆಲ್ಲಾನು ಹೇಳ್ತಾರೆ. ನಾಗ್ಲೇ ಹೇಳ್ದಂಗೆ ಸಮುದ್ರ ಹವಾಮಾನ ಸೇವೆಗಳು ಅಂತ ಹೇಳಿದ್ನಲ್ಲ ಅದನ್ನು ಕೊಡ್ತಾರೆ. ಈ ಸಾರ್ವಜನಿಕ ಹವಾಮಾನ ಸೇವೆ ಅಂತ ಹೇಳ್ಬಿಟ್ಟು ಅಂದ್ರೆ ಪಬ್ಲಿಕ್ ವೆದರ್ ಸರ್ವಿಸ್ ಅಂತ, ಅಂದ್ರೆ ಜನಕ್ಕೆ ಈ ಸಿಟಿ ಪಟ್ಟಲ್ ಇರೋರ್ಗೆ ಇನ್ನೆಲ್ಲೋ ಪ್ರಯಾಣ ಬೆಳೆಸ ಅಂತರ್ಗೆ ಅವ್ರಿಗೆ ಈಗ ನೀನೆಲ್ಲೋ ನೀನ್ ಬಾಂಬೆ ಹೊರಟಿರ್ತೀಯ ಅಂತ ಇಟ್ಕ, ಬಾಂಬೆಲಿ ಹೆಂಗಿರ್ತದೆ ಹವಾಮಾನ, ಈ ನೀನು ನಾಳೆ ನಡೆದು ಹೋಗ್ಬೇಕು ಅಂತ ಅಂತ ಅನ್ಕೊಂಡಿರ್ತೀಯ, ಮೂರನೇ ದಿವಸಕ್ಕೆ ಅಲ್ಲಿ ಎಷ್ಟಿರ್ತದ ಉಷ್ಣಾಂಶ, ಮಳೆ ಬರ್ತದೋ ಬರಕಲ್ವ, ಏನಾರು ಸಿಡ್ಲು ಪಡ್ಲು ಬರ್ತಾವ ಇಲ್ವ, ಈ ತರದವೆಲ್ಲವ ಸಾರ್ವಜನಿಕ ಹವಾಮಾನ ಸೇವೆ ಅಂತ ಹೇಳ್ಬಿಟ್ಟು ಅದ್ ಕೊಡ್ತಾರೆ. ಇನ್ನ ಈ ಸೈಕ್ಲೋನ್ ಪೈಕ್ಲೋನ್ ಅಂತೆಲ್ಲ ಹೇಳ್ತಿರ್ತೀವಲ್ಲಪ್ಪ, ಮೊದ್ಲೇ ಹೇಳ್ಬಿಡ್ತಾರೆ ಅವರು, ವಾರ 15 ದಿವಸಕ್ಕಿಂತ ಮೊದ್ಲೇ ಹೇಳ್ಬಿಡ್ತಾರೆ ಸೈಕ್ಲೋನ್ ಇಂಥದ್ದು ಬರ್ತದೆ, ಇಷ್ಟೇ ದಿವಸಕ್ಕೆ ಬರ್ತದೆ, ಇಷ್ಟೆಲ್ಲ ರಂಪಾಟ ಮಾಡ್ತದ ಇದು ಅಂತ ಹೇಳ್ತಾರಲ್ಲ, ಅದುವೆ ಅದನ್ನ ಚಂಡಮಾರುತ ಮುನ್ನೆಚ್ಚರಿಕಾ ವ್ಯವಸ್ಥೆ ಅಂತ ಹೇಳಿ ಕರೀತಾರೆ, ಸೈಕ್ಲೋನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ. ಇನ್ನ ಈ ಉಪಗ್ರಹಗಳು ಎಲ್ಲ ಇರ್ತಾವಲ್ಲ ಅದರಲ್ಲೂ ಕೂಡ ರೇಡಾರ್ ಸೇವೆಗಳು ಅಂತ ಹೇಳ್ಬಿಟ್ಟು ಅವೆ ಅಂತ ಅಂದ್ರೆ, ಇವರು ಹವಾಮಾನ ಹೆಂಗಿರ್ತದೆ ಅಂತ ಕಂಡಿಡಿಯಕ್ಕೆ ಒಂದು ಉಪಗ್ರಹ ಮೇಲ್ಕೆ ಹರಿಸಿರ್ತಾರೆ. ಇನ್ಸಾಟು ಇನ್ಸಾಟು ಅಂತ ಕರಿತಾ ಇದ್ರಲ್ಲಪ್ಪ, ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಅದು ಹವಾಮಾನದನ್ನೇ ಕೊಡ್ತಾ ಇದ್ದದ್ದು, ಹವಾಮಾನ ಹೆಂಗಿರ್ತದೆ ಏನು ಅಂತ ಹೇಳ್ಬಿಟ್ಟು ಕೊಡ ಅಂತದ್ದು, ಈ ತರದ ಕೊಡ್ತಾರೆ. ಆಮೇಲೆ ಇತ್ತೀಚೆಗೆಲ್ಲ ನೀನ್ ಕೇಳಿರ್ಬೇಕು, ಈ ಡೆಲ್ಲಿಲಿ ಅವಾಗ ಅವಾಗ ಪೇಪರ್ ಅಲ್ಲಿ ಬರ್ತಾ ಇರ್ತದ ನೋಡು, ವಾಯು ಗುಣಮಟ್ಟ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು ಒಂದ್ ಬರ್ತದೆ, ಅದ್ರ ಗುಣಮಟ್ಟ ಹೆಂಗಿದೆ, ಗಾಳಿ ಚೆನ್ನಾಗೈತೋ ಇಲ್ವೋ, ಉಸಿರಾಡ್ಬೋದೋ ಇಲ್ವೋ, ಉಸಿರಾಡಿದ್ರೆ ಏನ್ ತೊಂದರೆ ಆಯ್ತದೆ ಇಷ್ಟು ಕೆಟ್ಟ ಗಾಳಿಲಿ, ಇಲ್ಲ ಗಾಳಿ ಚೆನ್ನಾಗಿದ್ರೆ ಏನ್ ತೊಂದರೆ ಹಾಕಲ್ಲ, ಇದು ಎಲ್ಲವ ನೋಡು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ. ಈ ಕೆಟ್ಟ ಗಾಳಿ ಐತೆ ಅಂತ ಅಂತ ಅಂತ ಅಂದ್ರೆ, ಈ ಸದ್ಯಕ್ಕೆ ನಮ್ಗೆ ಡೆಲ್ಲಿಲಿ ಒಂದ್ ಪ್ರಾಬ್ಲಮ್ ಆಯ್ತೈತಿ ತರವ, ಗ್ಯಾಸ್ ಚೇಂಬರ್ ಅಂತ ಎಲ್ಲ ಆಡ್ಕತಿದ್ರು ನೋಡುವಾಗ, ಅದು ಮುಂದಿನ ದಿವಸಗಳಲ್ಲಿ ಏನೇನು ತೊಂದರೆ ಉಂಟುಮಾಡ್ತದೆ, ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ, ಶೀತ ನೆಗಡಿಗೆ ಸಂಬಂಧಪಟ್ಟಂಗೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ, ಇದ್ರ ಬಗ್ಗೆ ಅಲ್ಲವ ಹೆಂಗೆ ರೆಡಿ ಆಗ್ಬೇಕು ಆಸ್ಪತ್ರೆಗಳಲ್ಲಿ, ಯಾವ ತರ ಸಮಸ್ಯೆ ಬರ್ಬೋದು, ಅವ್ರಿಗೆ ಯಾವ ತರ ಮಾಡ್ಬೇಕು, ಇದಕ್ಕೆಲ್ಲ ಮೆಡಿಸಿನ್ಸ್ ಎಷ್ಟು ಬೇಕಾಯ್ತವೆ, ಹಂಗೆ ಈ ತರದ್ದುವೆ ವಾಯುಗುಣಮಟ್ಟ ಮುನ್ನೆಚ್ಚರಿಕಾ ಸೇವೆ ಅಂತ ಹೇಳ್ಬಿಟ್ಟು ಅದನ್ನು ಕೊಡ್ತವ್ರೆ. ಬಹಳ ಮುಖ್ಯವಾಗಿ ಶಂಕರಣ ಒಂದ್ ಹೇಳ್ಬೇಕು ನಾನು ನಿಂಗೆ, ಈ ಗುಡುಗು ಮಿಂಚು ಬರ್ತದ ನೋಡು, ಗುಡುಗು ಮಿಂಚಿಂದು ಭಾರಿ ಇಂಪಾರ್ಟೆಂಟ್, ಅದನ್ನು ಇವರೇ ಮಾಹಿತಿ ಕೊಡ್ತಾರ. ಇದು ಯಾಕೆ ಅಂತ ಹೇಳ್ತೀನಿ ಅಂತ ಅಂದ್ರೆ, ನಾನು ಈ ನೈಸರ್ಗಿಕ ಕಾರಣಗಳಿಂದ ಉಂಟಾಗಂತ ಸಾವುಗಳಿರ್ತವ ನೋಡು, ಈಗ ಮಳೆ ಬಂದು ಚಂಡಮಾರುತ ಬಂದು ಗುಡುಗು ಮಿಂಚು ಬಂದು ಸಿಡ್ಲೊಡ್ದು ಹಿಂಗೆಲ್ಲ ಆಯ್ತದಲ್ಲ, ಇದರಲ್ಲಿ ನಮ್ಮ ದೇಶದಲ್ಲಿ 25% ನೈಸರ್ಗಿಕ ಕಾರಣದಿಂದಾಗಿ ಏನ್ ಸಾಯ್ತಾರೋ ಅದ್ರಲ್ಲಿ 25% ಮಿಂಚು ಗುಡುಗಿನಿಂದಲೇ ಸಾಯ್ತಾರ ನಮ್ಮ ದೇಶದಲ್ಲಿ. ಅಲ್ಲ ಇಲ್ದಿರು ಬಿಡು, ಯಾಕಂದ್ರೆ ಈ ಪ್ರಾಣಿ ಪಕ್ಷಿಗಳು ಮತ್ತೆ ಮನುಷ್ಯರುವೆ ಸಿಡ್ಲೊಡ್ ಸತ್ತ ಸಿಡ್ಲೊಡ್ ಸತ್ತ ಹೌದು ಬಿಡು ನೋಡು, ಒಂದ್ ವರ್ಷದಲ್ಲಿ ನಮ್ಮ ದೇಶದಲ್ಲಿ ಸರಾಸರಿ 1 ವರ್ಷದಲ್ಲಿ 2,500 ಜನ ಬರೀ ಮಿಂಚು ಗುಡುಗು ಸಿಡ್ಲಿಂದವ ಸಾಯ್ತಾವ್ರೆ ಅಂತ ಹೇಳ್ಬಿಟ್ಟು, ಮಿಂಚು ಹೊಡೆದು ಸತ್ರು ಅಂತ ಹೇಳ್ಬಿಟ್ಟು ಹಿಂಗಾಯ್ತೈತಂತೆ. ಅದಕ್ಕೋಸ್ಕರವ ಒಂದು ದಾಮಿನಿ ಅಂತ ಹೇಳ್ಬಿಟ್ಟು ಒಂದು ಆಪ್ ಮಾಡ್ಬಿಟ್ಟು ಕಣ್ ಶಂಕರಣ, ದಾಮಿನಿ ಅಂತ ಹೇಳ್ಬಿಟ್ಟು DAMINI ಇದು ಹೆಂಗೆ ಅಂತ ಅಂದ್ರೆ 30-45 ನಿಮಿಷ ಮೊದ್ಲೇ ಇಂಥ ಊರಿನಲ್ಲಿ ಇಂಥ ಜಾಗದಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಸಿಡ್ಲೊಡಿತದೆ ಅಂತ ಕೊಟ್ಬಿಡ್ತದೆ. ಅಲ್ಲಿಗೆ ಈಗ ನೀನ್ ಹೇಳಂಗೆ ಹೊರಗಡೆ ಕೆಲಸ ಮಾಡ್ತಿದ್ದರು, ಹೊಲದಲ್ಲಿ ಏನೋ ಹೊಲ ಉಳ್ತಿದ್ದರು, ಕುಯ್ತಾ ಇದ್ದಾರೆ, ಹುಲ್ ಕುಯ್ತಿದ್ದಾರೆ, ಮನೆಗೆ ಬಂದ್ಬಿಡ್ಬೋದು, ಇಲ್ಲ ಸುರಕ್ಷಿತವಾದ ಪ್ರದೇಶ ಎಲ್ಲಿರ್ತದ ಸ್ಥಳಗಳಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಆಶ್ರಯ ಪಡ್ಕೋಬಹುದು. ಈ ತರದ್ದು ಇದೆ, ಅದ ಆಪ್ ಡೌನ್ಲೋಡ್ ಮಾಡ್ಕೋಬೇಕು ನೀನು, ಯಾಕೆ ಅಂತ ಅಂತಂದ್ರೆ ಇನ್ನೇ ಮುಂಗಾರು ಶುರು ಆಯ್ತದೆ, ಮಳೆ ಬರ್ತದೆ ಅಂತ ಹೇಳ್ಬಿಟ್ಟು ಮನೆಯಿಂದಲೂ ಗುಡುಕ್ತಾವ್ರೆ, ಬೆಂಗಳೂರಲ್ಲಿ ಆಗ್ಬಿಟ್ಟೈತೆ ಈಗ ಈ ಮುಂಗಾರು ಏನಿರ್ತದೋ ಈ ಅಡ್ಮಳೆ ತರ ಬರ್ತದಲ್ಲ ಈ ಟೈಮಲ್ಲಿ ಜಾಸ್ತಿ ಹುಡುಗು ಸಿಡ್ಲು ಎಲ್ಲವ. ಅದಕ್ಕೋಸ್ಕರವ ಆ ದಾಮಿನಿ ಅನ್ನೋದೊಂದು ಆಪ್ ನಾನು ನೀನು ಮೀನಕ್ಕೆ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋಣ. ಈಗ ಡೌನ್ಲೋಡ್ ಮಾಡೋದು ಅಂತಂದ್ರೆ ನಂಗೆ ಏನು ಗೊತ್ತಾಗಲ್ಲಣೆ, ನಾನು ಮನೆಯಲ್ಲೇ ಮೊಬೈಲ್ ಇಟ್ಕೊಂಡ್ಬಿಟ್ಟಿದೀನಿ, ಏನ್ ನಾನು ಮಾಡ್ಕೊಡ್ತೀನಿ ಸುಮ್ಮನೆ, ನೀನು ಯಾಕೆ ಯೋಚನೆ ಮಾಡ್ತೀಯಾ? ಆಮೇಲೆ ನೋಡು ಎಲ್ಲಾನು ನಾನೇ ಮಾಡ್ಕೊಡಕ್ ಆಗಲ್ಲ ಶಂಕರಣ, ಚಟ್ ಚಟ್ಗುವೆ ಹಂಗಲ್ಲೇ ಬೇಡ ನೀನು. ಅಲ್ಲ ನೀನು ಕಲ್ತ್ಕ ಅಂತ ನಾನು ಹೇಳ್ತಿರೋದು ಹಿಂಗ್ ಹೇಳ್ತಿದ್ಯಾ? ನೀನು ಕಲ್ತ್ಕ ಇದೊಂದಪ್ಪ ಮಾಡ್ಕೊಡು, ನೋಡು ನಾನು ಮನೆಯಲ್ಲಿ ಇಟ್ಟಿದ್ದೀನಿ ಮೊಬೈಲ್, ಹೋಗಿ ತಗೋಬತ್ತೀನಿ ಅಲ್ಲಿಗೆ ಮನೆ ಗಂಟೆ ಹೋಗಿ ಬರ ಗಂಟೆ ಹೊಸಿ ಏನಾದ್ರು ಬೆಚ್ಚಗೋ ಅಥವಾ ತಣ್ಣಗೆ ಏನಾದ್ರು ಕೊಡಂಗಿದ್ರೆ ನೋಡು ಮಾಡ್ಕೊಡೋಣ ಶಂಕರಣ. ಆದ್ರೂ ನಮ್ಮ ದೇಶದಲ್ಲಿ ಭಾರತೀಯ ಹವಾಮಾನ ಇಲಾಖೆ ಇಷ್ಟೆಲ್ಲ ಕೆಲಸ ಮಾಡ್ತದೆ ಅಂತ ಗೊತ್ತಿರಲಿಲ್ಲ. ಬೇರೆ ನೀನು 150 ವರ್ಷ ಆಯ್ತು ಅಂತ ಹೇಳ್ಬಿಟ್ಟಲ್ಲ, ಈ ವಿಚಾರ ನನಗೆ ಗೊತ್ತೇ ಇರಲಿಲ್ಲ, ಬಹಳ ಖುಷಿ ಆಯ್ತು. ಈ ಖುಷಿಗೆ ಏನಾದ್ರು ಹೊಸ ಸಿಹಿ ತರಿಸು. ಆಯ್ತು ನಡಿ. ಇದುವರೆಗೂ ಅರಳೀಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಜಿಆರ್ಟಿ ಜುವೆಲ್ಲರ್ಸ್ ಅವರ 62ನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ. ವಿಶೇಷ ಆರಂಭಿಕ ಕೊಡುಗೆಗಳು ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮ್ಗೆ 300 ರೂಪಾಯಿ ಕಡಿಮೆ. ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ 20% ರಿಯಾಯಿತಿ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ನ ಮೇಲೆ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 10,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಹಾಗೂ ಇನ್ನೂ ಅನೇಕ ಆಕರ್ಷಕ ಕೊಡುಗೆಗಳು. ಸೀಮಿತ ಅವಧಿ ಆಫರ್, ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜುವೆಲ್ಲರ್ಸ್, ಬೆಂಗಳೂರು ಮಂಗಳೂರು ರಸ್ತೆ, ಹಾಸನ ಕ್ಲಬ್ ಹತ್ತಿರ, ಹಾಸನ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಉದುರಡಿಕೆಯ ಸುರಿದು ಕೊನೆಯಲ್ಲ ಬಡಿದು ಮಣಿಗಳ ಸುಲಿಯುವ ಬಾ. ಕೇಳುಗರೆ, ನೀವು ಅಡಿಕೆ ಬೆಳೆಗಾರರೇ ಇಲ್ಲ ಅಡಿಕೆ ಬೆಳೆಗಾರರಾಗಬೇಕೆನ್ನುವ ಆಸೆ ಇದೆಯಾ? ಹಾಗಾದರೆ ಅಡಿಕೆ ಬೆಳೆಗಾರರಿಗೆ ಇರುವ ವಿವಿಧ ರೀತಿಯ ಸಾಲ ಸೌಲಭ್ಯಗಳು, ಸದಸ್ಯರ ಕ್ಷೇಮಾಭಿವೃದ್ಧಿಗೆ ಇರುವ ವಿವಿಧ ಸೌಲಭ್ಯಗಳು ಹಾಗೂ ಗೋದಾಮು ಮತ್ತು ವಿಶೇಷ ಸೌಲಭ್ಯಗಳನ್ನು ತಿಳಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಅಡಿಕೆ ಅರಿಕೆ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯು ಪ್ರತಿ ಸೋಮವಾರ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಹಾಸನ, ಮಂಗಳೂರು ಹಾಗೂ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಹಸಿ ಮಡಿಕೆ ಅಡಿಯ ಹೊಂಬಾಳೆಯೊಳಗೆ ಬದುಕನು ಹೆಣೆಯುವ. ಕೇಳುವರೆ, ಇದುವರೆಗೂ ರೈತರಿಗಾಗಿನ ಕಾರ್ಯಕ್ರಮ ಕೃಷಿರಂಗ ಕೇಳಿದಿರಿ. ಈಗ ಆಲಿಸಿ ನಮ್ಮ ಮುಂದಿನ ಕಾರ್ಯಕ್ರಮ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೋ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ಭಾರತ ಸರ್ಕಾರ ಇತ್ತೀಚಿನ ವರ್ಷಗಳಲ್ಲಿ ಪರಿಸರ ಪ್ರಿಯ ಕೃಷಿ ತತ್ವಗಳಿಗೆ ಪ್ರಾಮುಖ್ಯತೆಯನ್ನು ಹೆಚ್ಚೆಚ್ಚು ಕೊಡ್ತಾ ಇದೆ. ರಾಸಾಯನಿಕಗಳ ಬಳಕೆ ಕಮ್ಮಿ ಆಗಬೇಕು, ಸಾರ್ವಜನಿಕರ ಆರೋಗ್ಯ ಉತ್ತಮವಾಗಿರಬೇಕು, ಪರಿಸರವು ಕ್ಷೇಮವಾಗಿರಬೇಕನ್ನೋ ಒಂದು ದೃಷ್ಟಿಯಿಂದ ಇವತ್ತು ಭಾರತ ಸರ್ಕಾರ ಪ್ರತ್ಯೇಕವಾಗಿ ಪರಿಸರ ಪ್ರಿಯ ಕೃಷಿ ಅಥವಾ ಜೈವಿಕ ಕೃಷಿಗೆ ಉತ್ತೇಜನವನ್ನ ನೀಡ್ತಾ ಇದ್ದು, ರೈತ ಬಾಂಧವರು ಈ ನಿಟ್ಟಿನಲ್ಲಿ ಎಷ್ಟೋ ಕಡೆಗೆ ವಿಚಾರಗಳನ್ನು ಗ್ರಹಿಸಿಕೊಂಡಿದ್ದಾರೆ, ವಿಷಯಗಳನ್ನು ಅಳವಡಿಸಿಕೊಂಡಿದ್ದಾರೆ. ನಮ್ಮ ಭೂಮಿಗೆ ಬೇಕಾಗಿರುವ 16 ಮೂಲಗಳನ್ನ ತಪ್ಪದೆ ನಾವು ಬಳಕೆ ಮಾಡಿಕೊಳ್ಬೇಕು. ಸಗಣಿ ಗೊಬ್ಬರ, ಎರೆಹುಳು ಗೊಬ್ಬರ, ಹಿಂಡಿ ಗೊಬ್ಬರ, ಹಸಿರೆಲೆ ಗೊಬ್ಬರ, ಹೀಗೆ ನಾನಾ ರೀತಿಯ ಸಾವಯವ ಗೊಬ್ಬರಗಳು ಲಭ್ಯವಿದಾವೆ. ನಾವು ಆಸಕ್ತಿಯಿಂದ ತೊಡಸ್ಕೊಂಡ್ರೆ ಯಾವುದೂ ಕಷ್ಟ ಆಗುವುದಿಲ್ಲ. ರೈತಾಪಿ ಮಂದಿ ತಮ್ಮ ಆರೋಗ್ಯವನ್ನ ರಕ್ಷಣೆ ಮಾಡಿಕೊಂಡು ಸಾರ್ವಜನಿಕರ ಒಳಿತಿಗೂ ಗಮನಹರಿಸೋದು ಒಂದು ರೀತಿಯಲ್ಲಿ ಪುಣ್ಯದ ಕೆಲಸ. ನೀವು ಚೆನ್ನಾಗಿರಬೇಕು, ಇತರರ ಆರೋಗ್ಯನೂ ಉತ್ತಮವಾಗಿರಬೇಕು. ಇದುವೇ ಸಾರ್ಥಕವಾದ ಜೀವನ. ಮಣ್ಣು ಮಲಿನ ಆದಷ್ಟು ಮನುಷ್ಯರು ಹಾಳಾಗ್ತಾರೆ. ನ್ಯಾನೋ ರೂಪದ ದ್ರಾವಣಗಳನ್ನ ಇವತ್ತು ನಮ್ಮ ಜಿಲ್ಲೆಯನ್ನು ಸೇರಿಕೊಂಡು ರಾಜ್ಯದಲ್ಲಿ 100 ಜನ ಉಪಯೋಗಿಸಿಕೊಳ್ತಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕು ಕುಂಬಾರಹಳ್ಳಿಯ ರಘು ಅವರು 16 ವರ್ಷಗಳಿಂದ ತಮ್ಮ ರೇಷ್ಮೆ ಬೆಳೆಗೆ ಅಲ್ಲದಲ್ಲೇ ಇತರೆ ಬೆಳೆಗಳಲ್ಲೂ ನ್ಯಾನೋ ರೂಪದ ದ್ರಾವಣವನ್ನ ಸಿಂಪಡಣೆ ಮಾಡುತ್ತಾ ಅದರ ಪ್ರತಿಫಲವನ್ನ ಕಂಡಿದ್ದಾರೆ. ನಮ್ಮ ಜೊತೆಗೆ ಅವರು ಮಾತನಾಡಿದ್ದನ್ನ ತಾವು ಆಲಿಸಿಕೊಳ್ಳಿ, ತಾವು ಈ ನಿಟ್ಟಿನಲ್ಲಿ ಗಮನಹರಿಸಿ. ವಿಷಯಗಳು ಬರೀ ಪರಿಸರಕ್ಕಲ್ಲ, ನಮ್ಮ ದೇಹಕ್ಕೂ ಸೇರ್ತವೆ, ಹುಷಾರಾಗಿರಿ. ನಾನು ರಘು ಅಂತ ಕುಂಬಾರಹಳ್ಳಿ ಚನ್ನಪಟ್ಟಣ ತಾಲೂಕು ಬಾಗೂರು. ಒಂದು 10 ವರ್ಷದಿಂದ ಬಳಸ್ತಾ ಇದ್ದೀನಿ. ರೇಷ್ಮೆಗೆ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ, ಎಲೆ ಅಷ್ಟು ಮಂದವಾಗಿ ಬರುತ್ತೆ. ರೇಷ್ಮೆ ಸೊಪ್ಪನ್ನ ಕಟ್ ಮಾಡಿ 25-30 ಕ್ಕಿಂತ ಒಂದ್ ಸ್ಪ್ರೇ ಕೊಡ್ಬೇಕು. ಬೆಳಿಗ್ಗೆ 8-9 ಗಂಟೆ ಒಳಗಡೆ ಸ್ವಲ್ಪ ಗಿಡ್ಡಿ ಇರುವಾಗಲೇ ರೇಷ್ಮೆಗೆ ಮೇಲೆ ಕೆಳಭಾಗ ಮತ್ತೆ ಸ್ವಲ್ಪ ಎಲೆ ಪೂರ್ಣ ಒದ್ದೆ ಆಗಂಗೆ ಸ್ಪ್ರೇ ಮಾಡ್ಬೇಕು. 10 ದಿನ ಬಿಟ್ಟು ಇನ್ನೊಂದು ಸ್ಪ್ರೇ ಕೊಡ್ಬೇಕು. ಇಲ್ಲಿಗೆ ಒಂದ್ ಬೆಳೆಗೆ ಮುಕ್ತಾಯ ಆಯ್ತು ಅದು ದ್ರಾವಣ ಸ್ಪ್ರೇ ಮಾಡೋದು. ಆ ಬೆಳೆ ಸಂಪೂರ್ಣ ತುಂಬಾ ಚೆನ್ನಾಗ್ ಬರುತ್ತೆ, ಮಂದವಾಗಿ ಇಳುವರಿ ಚೆನ್ನಾಗ್ ಬರುತ್ತೆ. ಬಾಳೆ ಇದೆ, ಅಡಿಕೆ ಇದೆ, ಸ್ವಲ್ಪ ತೆಂಗಿನ ಮಧ್ಯೆ ಇವೆಲ್ಲಾನು ಬೆಳೀತಾ ಇದೀವಿ. ಅದಕ್ಕೆಲ್ಲ ನಾನು ಸ್ಪ್ರೇ ಕೊಟ್ಟಿದ್ದೆ, ಮತ್ತೆ ಶುಂಠಿನೂ ತೋಟದೊಳಗಡೆ ಹಾಕಿದ್ದೆ. ಸ್ವಲ್ಪ ನೆರಳು ಇಳುವರಿ ಕಮ್ಮಿ ಆಗಿರುತ್ತೆ, ಆದ್ರೂ ಅದ್ರ ಗುಣಮಟ್ಟ ಒಂದು ಉಳುಕು ಯಾವ್ದು ಇಲ್ಲದ ಅಷ್ಟು ಗುಣಮಟ್ಟ ತುಂಬಾ ಚೆನ್ನಾಗಿತ್ತು. ಇತ್ತೀಚಿನ 10 ವರ್ಷದಿಂದ ಬಳಸ್ತಾ ಇದ್ದೀನಿ. ಬೇರೆಯವರ ಅಕ್ಕಪಕ್ಕದಲ್ಲಿ ಶುಂಠಿಗೆ ಸಹ ಬಳಸ್ತೀನಿ, ನಾ ಹೇಳಿದ್ದೆ ಈ ತರ ಶುಂಠಿ ತುಂಬಾ ಚೆನ್ನಾಗ್ ಬಂತು ಮಾಡಿ ಅಂತ. ಅವರು ಸಹ ಆಯ್ತು ತಂದ್ಕೊಡಿ ನೋಡೋಣ, ನಾವು ಬಳಸಿ ನೋಡ್ತೀನಿ ಅಂತ ಹೇಳ್ತಾವ್ರೆ. ಅವ್ರಿಗೂ ಸಹ ತಂದ್ಕೊಡ್ತೀನಿ. ಮತ್ತೆ ಎಲ್ಲ ಬಾಳೆಗೆಲ್ಲ ತುಂಬಾ ಚೆನ್ನಾಗಿ ಇಳುವರಿ ಬರ್ತೈತೆ. ರಾಸಾಯನಿಕ ಗೊಬ್ಬರದಲ್ಲಿ ಏನು ಪೋಷಕಾಂಶಗಳು ಸಿಗುತ್ತೆ ಅದರ ಎಲ್ಲಾ ಪೋಷಕಾಂಶಗಳು ಸಹ 16 ಪೋಷಕಾಂಶಗಳು ಸಹ ಇದರಲ್ಲಿ ಸಿಗ್ತವೆ. ಇದು ಎಲೆ ಮೂಲಕ ಎಳ್ಕೊಂಡು ಮತ್ತೆ ಗಿಡವನ್ನ ವೃದ್ಧಿಗೊಳಿಸ್ಕೊಳ್ಳಕ್ಕೆ ತುಂಬಾ ಅನುಕೂಲ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ರೈತ ಬಂಧುವರೇ, ಇದುವರೆಗೆ ಚನ್ನರಾಯಪಟ್ಟಣ ತಾಲೂಕು ಕುಂಬಾರಹಳ್ಳಿಯ ರಘು ಅವರು ನ್ಯಾನೋ ರೂಪದ ದ್ರಾವಣವನ್ನ ತಮ್ಮ ರೇಷ್ಮೆ ಬೆಳೆಯಲ್ಲಿ ಹಾಗೂ ಇತರೆ ಬೆಳೆಗಳಲ್ಲಿ ಉಪಯೋಗಿಸುತ್ತಿರುವುದನ್ನು ವಿವರಿಸಿದರು. ಕೇಳುಗರೆ, ಹಾಸನ ಜಿಲ್ಲೆಯನ್ನು ಸೇರಿಕೊಂಡು ರಾಜ್ಯದಲ್ಲಿ ಈಗ ಮಳೆ ಶುರುವಾಗಿದೆ. ಕೆಲವೊಂದು ಬೆಳೆಗಳಿಗಂತೂ ಬೇಕಾಗಿತ್ತು. ಈ ಮಳೆ ಕೆಲವು ಬೆಳೆಗಳಲ್ಲಿ ಒಳ್ಳೆ ಬೆಳವಣಿಗೆಯನ್ನು ಸೃಷ್ಟಿ ಮಾಡಲಿಕ್ಕೆ, ಮುಂದಿನ ಕ್ರಿಯೆಗಳಿಗೆ ನೆರವಾಗಲಿಕ್ಕೂ ಅನುಕೂಲ ಮಾಡಿಕೊಡುತ್ತೆ. ವಿಶೇಷವಾಗಿ ಕಾಫಿಯಲ್ಲಿ ಹೂ ಮೂಡಲಿಕ್ಕೆ ಈ ಮಳೆ ತುಂಬಾ ಉತ್ತೇಜನವನ್ನು ನೀಡುತ್ತೆ. ತರಕಾರಿಗಳಲ್ಲೂ ತೆಂಗು, ಅಡಿಕೆ ಮತ್ತಿತರ ಬೆಳೆಗಳಲ್ಲೂ ಈಗ ಬಂದಿರುವ ಮಳೆ ಪೂರಕವಾಗಿ ನೆರವಾಗುತ್ತೆ. ಮಳೆ ಬಂದ ತರುವಾಯ ಗೆದ್ದಲು ಭೂಮಿಯ ಮೇಲಿರುವ ಅನೇಕ ರೀತಿಯ ಕಸ ಕಡ್ಡಿ ತರಗನ್ನ ಕರಗಿಸಿ ಲೀನ ಮಾಡಿಬಿಡುತ್ತೆ. ಅನೇಕ ಜೀವಿಗಳ ಕ್ರಿಯೆ ಬಹಳ ಚೆನ್ನಾಗಿ ಚೈತನ್ಯಗೊಳ್ಳುತ್ತೆ. ಮುಂಬರುವ ದಿನಗಳಲ್ಲಿ ನೀವು ಏನೇನು ಕೆಲಸಗಳನ್ನ ಮಾಡಬೇಕನ್ನೋದನ್ನ ಕ್ರಿಯಾಶೀಲತೆಯಿಂದ ಪಟ್ಟಿ ಮಾಡ್ಕೊಂತ ಹೋಗಿ, ಕಾರ್ಯಗತ ಮಾಡ್ತಾ ಹೋಗಿ. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884-26-7651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಕೇಳಿದರೆ ಸಮಯ 7:26:40. ಇನ್ನು ಮುಂದೆ ಆಲಿಸಿ ನಮ್ಮ ಮುಂದಿನ ಕಾರ್ಯಕ್ರಮ. ಆಕಾಶವಾಣಿ ಹಾಸನ. ಕಣ್ಣುಗಳೇ ಕಮಲಗಳು. ದೃಷ್ಟಿ ಕಲಿಯುವ ಗ್ಲಾಕೋಮಾ ಎಚ್ಚರವಿರಿ. ಪ್ರಾಯೋಜಕರು ಕೇಶವ ನೇತ್ರಾಲಯ, ಉತ್ತರ ಬಡಾವಣೆ, ಹಾಸನ. ಹಾಸನದ ಉತ್ತರ ಬಡಾವಣೆಯಲ್ಲಿರುವ ಕೇಶವ ನೇತ್ರಾಲಯದಲ್ಲಿ 24 ವರ್ಷಗಳಿಂದ ಹೊಲಿಕೆ ರಹಿತ, ಇಂಜೆಕ್ಷನ್ ರಹಿತ ಕಣ್ಣಿನ ಪೊರೆಯ ಸರ್ಜರಿ ಗ್ಲಾಕೋಮಾ ಪರೀಕ್ಷೆ ಸರ್ಜರಿಯನ್ನ ಮಾಡಲಾಗುತ್ತಿದೆ. ಅತ್ಯಾಧುನಿಕ ಉಪಕರಣಗಳೊಂದಿಗೆ ನೇತ್ರ ಸಂಬಂಧಿ ಸಮಸ್ಯೆಗಳಿಗೆ ಸಮರ್ಥವಾಗಿ ಉಪಚಾರವನ್ನು ನೀಡಲಾಗುತ್ತಿದೆ. ಮಕ್ಕಳಿಗಾಗಿ ಮಯೋಪಿಯಾ ಕ್ಲಿನಿಕ್ ಸಹ ಇದೆ. ಸಂಪರ್ಕಿಸಿ 77-95-13-45-65. ಶ್ರೋತೃಗಳೇ, ಗ್ಲಾಕೋಮಾ ಕುರಿತಂತೆ ಎಷ್ಟೊಂದು ವಿಚಾರಗಳಿದಾವಲ್ಲ ಡಾಕ್ಟ್ರೆ, ತಾವು ತಿಳಿಸಬೇಕು. ಗ್ಲಾಕೋಮಾ ಬಂದ ಮೇಲೆ ಬಹಳ ಸ್ಪಷ್ಟವಾದ ಲಕ್ಷಣಗಳು ಏನೇನಿರ್ತವೆ ವ್ಯಕ್ತಿಗಳಲ್ಲಿ? ಒಂದು ದೃಷ್ಟಿ ದೋಷ ಆಗ್ತದ, ಆಮೇಲೆ ಅವರ ಇತರೆ ಆರೋಗ್ಯದ ಸಂಗತಿಗಳ ಬಗ್ಗೆ ಇವತ್ತು ಉಲ್ಲೇಖ ಮಾಡಿ. ಅದೇ ರೋಗ ಲಕ್ಷಣಗಳು ಅಂತ ನೀವು ಕೇಳಿದಾಗ ಸರ್, ಯೂಶಲಿ ಅರ್ಲಿ ಸ್ಟೇಜ್ ಗ್ಲಾಕೋಮಾದಲ್ಲಿ ನಾನು ಹೇಳಿದ ಹಾಗೆ ಯಾವ ಲಕ್ಷಣಗಳು ಇರುವುದಿಲ್ಲ. ಅನ್ಫಾರ್ಚುನೇಟ್ಲಿ ಅದು ಲಕ್ಷಣ ಇರ್ತಾ ಇದ್ರೆ ಮೇ ಬಿ ಡಯಾಗ್ನೋಸಿಸ್ ಬೇಗ ಆಗಿರೋದೇನೋ ಗ್ಲಾಕೋಮಾದು. ಅರ್ಲಿ ಸ್ಟೇಜ್ ಅಲ್ಲಿ ಯಾವ ರೋಗ ಲಕ್ಷಣಗಳು ಗೊತ್ತಾಗುದಿಲ್ಲ. ದೃಷ್ಟಿ ಕಾಣುತ್ತೆ, ದೃಷ್ಟಿ ಕಾಣಿಸ್ತಾ ಇರುತ್ತೆ ನಿಮ್ಗೆ, ಎಲ್ಲ ಕ್ಲಿಯರ್ ಆಗಿರುತ್ತೆ. ಒಂದ್ ಸಿಂಪಲ್ ಕೆಲವು ಥಿಂಗ್ಸ್ ಆಗುತ್ತೆ, ಕನ್ನಡಕ ಪದೇ ಪದೇ ಚೇಂಜ್ ಮಾಡುವಂತ ಒಂದು ನೆಸೆಸಿಟಿ ಬರುತ್ತೆ ಕೆಲವರಿಗೆ. ಫ್ರೀಕ್ವೆಂಟ್ ಚೇಂಜ್ ಆಫ್ ಗ್ಲಾಸಸ್ ಅಂತ ಹೇಳ್ತೀವಿ. ಸೊ ಒಂದ್ ಹಾಸ್ಪಿಟಲ್ಗೆ ಹೋಗ್ತಾರೆ, ಅದು ಸೆಟ್ ಆಗಿರಲ್ಲ, ಇನ್ನೊಂದು ಹಾಸ್ಪಿಟಲ್ ತಿಂಗಳು ಮತ್ತೆ ಎರಡೆರಡು ತಿಂಗಳಿಗೂ ಮೂರ್ ಮೂರ್ ತಿಂಗಳಿಗೂ, ಅದು ಒಂದು ಕ್ಲೂ ನಮ್ಗೆ. ಏನಾದ್ರೂ ಗ್ಲಾಕೋಮಾ ಇದೆಯಾ ಇವರಿಗೆ, ಅದೊಂಥರ ಅಕಾಮಡೇಷನ್ ಅಲ್ಲಿ ಇಶ್ಯೂ ಆಗುತ್ತೆ, ಓದಕ್ಕೆ ಬರೆಯಕ್ಕೆ ತೊಂದರೆ ಆಗುತ್ತೆ ಅವರಿಗೆ, ಅದು ಒಂದು ಕ್ಲೂ ಇರ್ಬೋದು ನಮಗೆ. ಪೇಷಂಟ್ ಗೆ ಹೇಳ್ಬೇಕು ಅಂತಂದ್ರೆ ರೆಗ್ಯುಲರ್ ಆಗಿ ಐ ಚೆಕ್ಅಪ್ ಮಾಡಿಸ್ಕೊಳ್ಳೋದೆ ಬೆಟರ್. ಅದೇ ನಾವು 40 ಇಯರ್ಸ್ ಮೇಲೆ ಹೇಗೆ ನಿಮ್ಗೆ ತೊಂದರೆ ಇರ್ಲಿ, ನಿಮ್ಗೆ ತೊಂದರೆ ಇಲ್ಲದೆ ಇರ್ಲಿ, ನೀವು 40 ವರ್ಷ ಕಳೀತು ಅಂದಾಗ ರೆಗ್ಯುಲರ್ ಆಗಿ ನೀವು ಐ ಡಾಕ್ಟರ್ ಹತ್ರ, ಆಫ್ಥಾಲ್ಮಾಲಜಿಸ್ಟ್ ಹತ್ರ ಕಂಪ್ಲೀಟ್ ಆಗಿ ಐ ಚೆಕ್ಅಪ್ ಮಾಡ್ಕೊಂಡ್ರೆ ನಿಮ್ಗೆ ಗ್ಲಾಕೋಮಾ ಅರ್ಲಿ ಸ್ಟೇಜ್ ಅಲ್ಲಿ ಪಿಕಪ್ ಆಗುತ್ತೆ. ಸಿಂಪ್ಟಮ್ಸ್ ಖಂಡಿತ ಬರುತ್ತೆ, ಬಟ್ ಆ ಸಿಂಪ್ಟಮ್ಸ್ ಬರುವಾಗ ನಿಮ್ಗೆ 50% ಆಫ್ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಲ್ರೆಡಿ ಆಗಿದೆ. ಆಮೇಲೆ ನಿಮ್ಗೆ ಸಿಂಪ್ಟಮ್ ಬರುತ್ತೆ. ನಾನು ಹೇಳಿದ ಹಾಗೆ ನಿಮ್ಗೆ ಬಾಹ್ಯ ದೃಷ್ಟಿ ಕಮ್ಮಿ ಆಗ್ತಾ ಬರುತ್ತೆ, ಪೆರಿಫರಲ್ ವಿಷನ್. ಆ ಬಾಹ್ಯ ದೃಷ್ಟಿಯಲ್ಲಿ ನಿಮ್ಗೆ ಕುರುಡು ಕಲೆಗಳು ಕಾಣಕ್ ಶುರುವಾಗುತ್ತೆ, ಸ್ಕೋಟೋಮಾ ಅಂತ ಏನ್ ಹೇಳ್ತೀವಿ ನಾವು. ಅದು ಬಂದಾಗ ಪೇಷಂಟ್ಸ್ ಬರ್ತಾರೆ. ಲಾಸ್ಟ್ ಸ್ಟೇಜ್ ಅಲ್ಲಿ ದ ಪೇಷಂಟ್ ವಿಲ್ ಹ್ಯಾವ್, ಅಥವಾ ಪರ್ಸನ್ ಸಫರಿಂಗ್ ಫ್ರಮ್ ಗ್ಲಾಕೋಮಾ ವಿಲ್ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಅ ಟನಲ್ ವಿಷನ್. ಸೊ ಅದು ಒಂಥರ ಟನಲ್ ಇಂದ ನೋಡಿದ ಹಾಗೆ, ಜಸ್ಟ್ ಒಂದು ಸೆಂಟ್ರಲ್ ಮಾತ್ರ ಕಾಣಿಸ್ತಾ ಇರುತ್ತೆ. ಸೊ ಕಣ್ ಮುಂದ್ಗಡೆ ನಾವು ಅದನ್ನ ಕೈನ ಹಿಂಗಿಟ್ಕೊಂಡು ನೋಡಿದ್ರೆ ಹೇಗಿರುತ್ತೆ ಸರ್, ಅದೇ ತರ ಒಂದು ಸುರಂಗದಿಂದ ನೀವು ನೋಡಿದ ಹಾಗೆ. ಸೊ ದಟ್ ಇಸ್ ಕಾಲ್ಡ್ ಅ ಟನಲ್ ವಿಷನ್, ದಟ್ ಇಸ್ ಅ ಲಾಸ್ಟ್ ಸ್ಟೇಜ್. ಆಮೇಲೆ ಇಟ್ ಇಸ್ ಟೋಟಲ್ ಬ್ಲೈಂಡ್ನೆಸ್. ಅಲ್ಲಿನೂ ಟ್ರೀಟ್ಮೆಂಟ್ ಮಾಡಿಲ್ಲ, ಅಲ್ಲಿನೂ ಏನು ಮಾಡಕ್ ಆಗ್ಲಿಲ್ಲ ಅಂದ್ರೆ ಇಟ್ ಇಸ್ ಟೋಟಲ್ ಬ್ಲೈಂಡ್ನೆಸ್. ಇದನ್ನ ಶಸ್ತ್ರಚಿಕಿತ್ಸೆ ಮೂಲಕ ನಿರ್ವಹಣೆ ಮಾಡಬಹುದಾ ಅಥವಾ ಒಂದು ಸ್ಥಿತಿಗೆ ತರಬಹುದಾ, ಡ್ರಾಪ್ಸ್ ಮಾತ್ರ ಹಾಕೊಂಡ್ರೆ ಸಾಕಾಗ್ತದೆ, ಏನಂತೀರಿ? ಇಲ್ಲ ಸರ್, ಅದಕ್ಕೆ ಮೂರು ತರದ ಟ್ರೀಟ್ಮೆಂಟ್ ಇದೆ. ಫಸ್ಟ್ ಐ ಡ್ರಾಪ್ಸ್, ಇನ್ನೊಂದು ಲೇಸರ್ ಚಿಕಿತ್ಸೆಗಳು, ಕೊನೆಯದು ಸರ್ಜಿಕಲ್ ಅಥವಾ ಆಪರೇಷನ್ಗಳು. ಮೂರು ತರದಲ್ಲಿ ನಾವು ಗ್ಲಾಕೋಮಾನ ಟ್ರೀಟ್ಮೆಂಟ್ ಮಾಡಬಹುದು. ಎಲ್ಲಾ ಮೂರು ತರದ ಟ್ರೀಟ್ಮೆಂಟ್ ನಾವು ಹೇಳಿದ ಹಾಗೆ ಇಂಟ್ರಾಕ್ಯುಲರ್ ಪ್ರೆಷರ್ ಏನಿದೆ ನಾನು ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ, ಕಣ್ಣೊಳಗಡೆ ಇರುವಂತಹ ಒತ್ತಡ ಅದನ್ನ ಕಮ್ಮಿ ಮಾಡಲಿಕ್ಕೆ ಮಾಡುವಂತಹ ಟ್ರೀಟ್ಮೆಂಟ್. ಬಿಕಾಸ್ ದಟ್ ಇಸ್ ದ ಓನ್ಲಿ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್. ನಮ್ಮ ಕೈಯಲ್ಲಿ ಗ್ಲಾಕೋಮಾನ ಕಂಟ್ರೋಲ್ ಮಾಡಕ್ಕೆ ಕೊಟ್ಟಿರೋದು ಅದೊಂದೇ ಒಂದು ಮಾರ್ಗ, ಅದು ಐ ಡ್ರಾಪ್ಸ್ ಮೂಲಕ ಮಾಡಬಹುದು, ಲೇಸರ್ ಚಿಕಿತ್ಸೆಯಲ್ಲೂ ಮಾಡಬಹುದು. ಗ್ಲಾಕೋಮಾಗೆ ಸಂಬಂಧ